ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನ. ಬ್ರಾಹ್ಮಣ ಭಕ್ತರಿಗೆ ಉಪದೇಶ. ಈ ಅಧ್ಯಾಯ ಪ್ರಾರಂಭ. 7 ಏಪ್ರಿಲ್ 1883 ಚೈತ್ರ ಅನುವಾದ ಶನಿವಾರ. ಪರಮಹಂಸರು ಭವನಾಥ ರಾಖಾಲ ಮಾಸ್ಟರ್ ಮಹಾಶಯ ಇವರೇ ಮೊದಲಾದವರೊಡನೆ ಕಲ್ಕತ್ತಾದಲ್ಲಿರುವ ಬಲರಾಮನ ಮನೆಗೆ ಬಂದಿದ್ದಾರೆ. ಬಲರಾಮ್ ಬೋಸ್ ಪರಮಹಂಸರ ಇಚ್ಛೆಗೆ ಅನುಸಾರವಾಗಿ ಕೆಲವು ಮಂದಿ ಯುವಕರನ್ನ ಊಟಕ್ಕೆ ಕರೆದಿದ್ದಾನೆ. ಪರಮಹಂಸರು ಅನೇಕ ವೇಳೆ ಆತನಿಗೆ ಹೇಳಿದ್ರು. ಆಗಾಗ ಈ ಹುಡುಗರನ್ನ ಮನೆಗೆ ಕರೆದುಕೊಂಡು ಹೋಗಿ ಅನ್ನ ಹಾಕು, ಅದರಿಂದ ಅನೇಕ ಸಾಧುಗಳಿಗೆ ಅನ್ನ ಹಾಕಿದ ಪುಣ್ಯ ಬರುತ್ತದೆ ಅಂತ. ಪರಮಹಂಸರು ತಮ್ಮ ಯುವಕ ಶಿಷ್ಯರನ್ನ ಕಾಮಕಾಂಚನ ಸ್ಪರ್ಶವಿಹೀನರಾದ ಭಗವಂತನ ಅಂಶಗಳೇ ಅನ್ನೋದಾಗಿ ಭಾವಿಸುತ್ತಿದ್ದರು ಅಂತ ಮಾಸ್ಟರ್ ಮಹಾಶಯ ಬಂದಿದ್ದಾನೆ ಈ ಪ್ಯಾರಾದಲ್ಲಿ. ಎರಡು ಅಂಶಗಳು ಇಲ್ಲಿ ನಮ್ಮ ಗಮನ ಸೆಳೆಯುತ್ತವೆ. ಗೃಹಸ್ಥ ಭಕ್ತನಾದಂತಹ ಬಲರಾಮ್ ಬೋಸ್, ಅವನು ಗೃಹಸ್ಥ ಮಾತ್ರ ಅಲ್ಲ ಭಕ್ತ, ಅವನು ಭಕ್ತ ಮಾತ್ರ ಅಲ್ಲ ಗೃಹಸ್ಥ, ಎರಡೂ ಆಗಿರಬೇಕು. ಹಾಗಿದ್ರೆ ಮಾತ್ರ ಈ ಶುದ್ಧ ಹೃದಯದ ಸಾಧಕರಿಗೆ ಉಪಚಾರ ಮಾಡಿ ತನ್ನ ಮೂಲಕ ಭಗವಂತನಿಗೆ ಉಪಚಾರ ಮಾಡುವಂತ ಒಂದು ಅವಕಾಶ, ಅದು ಗೃಹಸ್ಥರ ಪಾಲಿನ ಸೌಭಾಗ್ಯ. ಬರೀ ಗೃಹಸ್ಥರಲ್ಲ, ಗೃಹಸ್ಥ ಭಕ್ತರ ಪಾಲಿನ ಸೌಭಾಗ್ಯ. ಬಲರಾಮ ಬೋಸ್ನ ಏನ್ ಹೇಳಿದ್ರು, ಆಗಾಗ ಈ ಹುಡುಗರನ್ನ ಅಂದ್ರೆ ನರೇಂದ್ರ ರಾಖಾಲ ಯೋಗೇಂದ್ರ ಲಾಟು ನಿರಂಜನ ಪ್ರಸನ್ನ ಇತ್ಯಾದಿ ಒಂದು 16 ಜನ ಹುಡುಗರಿದಾರಲ್ಲ, ಆ ಹುಡುಗರನ್ನ ಉದ್ದೇಶಿಸಿ ಕೇಳುವಂತಹ ಮಾತು. ಅವೆಂತ ಹುಡುಗರು, ಮುಂದೆ ಎಲ್ಲರೂ ಕೂಡ ಸನ್ಯಾಸಿಗಳಾಗ್ಬಿಟ್ರು. ಆ ಹುಡುಗರಿಗೆ ಊಟ ಹಾಕಿದ್ರೆ ಅನೇಕ ಜನ ಸಾಧುಗಳಿಗೆ ಊಟ ಹಾಕಿದಂತಹ ಪುಣ್ಯ ಬರ್ತದೆ ಅಂತ ಹೇಳಿದ್ರು ಶ್ರೀರಾಮಕೃಷ್ಣರು. ಇದನ್ನ ಬಾಯಿ ಬಿಟ್ಟು ಹೇಳಿದ್ರು. ಆದರೆ ಮಾಸ್ಟರ್ ಮಾಷಿಯ ಇನ್ನೊಂದು ವಾಕ್ಯವನ್ನು ತಾನೇ ತಾನಾಗಿ ಬರೀತಾ ಇದ್ದಾನೆ. ತಮ್ಮ ಯುವಕ ಶಿಷ್ಯರನ್ನ ಕಾಮಕಾಂಚನ ಸ್ಪರ್ಶವಿಹೀನರಾದ ಭಗವಂತನ ಅಂಶಗಳೇ ಎಂಬುದಾಗಿ ಭಾವಿಸುತ್ತಿದ್ದರು ಶ್ರೀರಾಮಕೃಷ್ಣರು ಅಂತ. ಈ ಪ್ರಪಂಚದಲ್ಲಿ ದೇವರು ಅಂದ್ರೆ ಯಾರಪ್ಪ ಅಂತಂದ್ರೆ ಕಾಮಕಾಂಚನ ಸ್ಪರ್ಶವಿಹೀನರಾದವರು ಅಂತನ್ನುವ ಒಂದು ಅಭಿಪ್ರಾಯವನ್ನ ಶ್ರೀರಾಮಕೃಷ್ಣರು ನಮ್ಮ ಮುಂದೆ ಮಂಡಿಸ್ತಾ ಇದ್ದಾರೆ. ಕಾಮಕಾಂಚನದಿಂದ ಸ್ಪರ್ಶರಾದವರನ್ನ ಕಾಗೆ ಹುಕ್ಕಿದ ಹೆಣ್ಣು ಅಂತ ಹೇಳಿದ್ದಾರೆ ಶ್ರೀರಾಮಕೃಷ್ಣ. ಬಾಲ್ಯದಿಂದಲೇ ಈ ಒಂದು ಕಾಮಕಾಂಚನದ ಕುರಿತಾದ ಎಚ್ಚರ ಬಂತು ಅಂತಂದ್ರೆ ಎಷ್ಟು ಅದ್ಭುತವಾಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಗೃಹಸ್ಥ ಭಕ್ತಾದಿಗಳು ಮನಸ್ಸಲ್ಲೇ ನೊಂದುಕೊಳ್ಳುವಂತಹ ಒಂದು ಸಂದರ್ಭವೂ ಬರ್ತದೆ. ಅಯ್ಯೋ, ನಾವೆಲ್ಲ ಗೃಹಸ್ಥರಾಗ್ಬಿಟ್ಟು ಕಾಗೆ ಕುಕ್ಕಿದ ಹೆಣ್ಣಾಗ್ಬಿಟ್ಟುವಲ್ಲ ಅಂತ. ಆದ್ರೆ ಒಂದು ವಿಚಾರ ನೆನಪಿಟ್ಕೊಳ್ಬೇಕಾಗುತ್ತೆ ಇಲ್ಲಿ. ಶ್ರೀಕೃಷ್ಣ ಒಂದು ಮಾತನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಶ್ರೀರಾಮಕೃಷ್ಣರು ಈ ಮಾತನ್ನು ಹೇಳಿದಾಗ ಕೃಷ್ಣ ಹೇಳಿದ ಆ ಮಾತನ್ನು ಕೂಡ ಜೊತೆ ಜೊತೆಯಲ್ಲಿ ನೆನಪಿಗೆ ತಂದುಕೊಳ್ಬೇಕಾಗುತ್ತೆ. ಧರ್ಮ ಸಮ್ಮತವಾದಂತಹ ಕಾಮದಲ್ಲಿ ನಾನೇ ಇದ್ದೇನೆ, ಆ ಕಾಮ ನಾನೇ ಅಂತ. ಧರ್ಮ ಸಮ್ಮತವಾದಂತಹ ಕಾಮ ಅಂತ ಹೇಳಿದ್ರೆ ಕ್ರಮಬದ್ಧವಾಗಿ ವಿವಾಹವಾಗಿ ದಾಂಪತ್ಯ ಜೀವನವನ್ನು ನಡೆಸತಕ್ಕಂತಹ ಏನಿದೆಯೋ ಅದೇ ಧರ್ಮ ಸಮ್ಮತವಾದಂತಹ ಕಾಮ. ಬಾಕಿ ಉಳಿದವರು ಯಾವುದೂ ಕೂಡ ಶ್ರೀಕೃಷ್ಣನಿಂದ ಮನ್ನಣೆಯನ್ನ ಪಡೆದಿಲ್ಲ. ಆದರೆ ಇದು ಮಾತ್ರ ಮನ್ನಣೆಯನ್ನ ಪಡೆದಿದೆ. ಆದ್ರಿಂದ ಗೃಹಸ್ಥರಾದ ಮಾತ್ರಕ್ಕೆ, ವಿವಾಹವಾದ ಮಾತ್ರಕ್ಕೆ ಎಲ್ಲ ಕೆಟ್ಟೋಯ್ತು ಅಂತ ಹೇಳ್ತಕ್ಕಂತಹ ಭಾವನೆಯನ್ನ ತಾಳ್ಬೇಕಾಗಿಲ್ಲ. ಮತ್ತು ಒಂದು ಬಗೆಯ ಕಳಪೆ ಮನೋವೃತ್ತಿ ಅದನ್ನ ಬೆಳೆಸ್ಕೊಳ್ಬೇಕಾಗಿಲ್ಲ. ನಾವು ಭಗವಂತನ ಭಕ್ತರಾಗೋದಕ್ಕೆ ಯಾವುದೇ ಬಗೆಯ ಅಭ್ಯಂತರವೂ ಇಲ್ಲ ಅಂತನ್ನುವ ಮಾತನ್ನ ನಾವು ಭಗವತ್ ವಾಣಿಯಿಂದಲೇ ಪಡೆದಿದ್ದೇವೆ ಅಂತನ್ನುವ ಆತ್ಮವಿಶ್ವಾಸದಿಂದ ಗೃಹಸ್ಥರಾಗಿಯೂ ಕೂಡ ಕ್ರಮಬದ್ಧವಾದ, ನಿಯತವಾದ, ನಿಯಂತ್ರಿತವಾದ ಜೀವನವನ್ನ ನಡೆಸಿ ಭಗವಂತನ ಪ್ರೀತಿಗೆ ಪಾತ್ರರಾಗಬಹುದು. ಕೇಶವ ಚಂದ್ರ ಸೇನನ ಬಗ್ಗೆ ಆ ಮಾತನ್ನು ಹೇಳಿದ್ದಾನೆ ಶ್ರೀರಾಮಕೃಷ್ಣ. ಆತ ಗೃಹಸ್ಥನೇ ಆದರೂ ಕೂಡ ಅವನಿಗೆ ಯೋಗವೂ ಇದೆ, ಭೋಗವೂ ಇದೆ ಅಂತ ಹೇಳಿದ್ದಾರೆ. ಭೋಗ ಯೋಗ ಸಮನ್ವಯದ ಮಾತನ್ನ ಅಲ್ಲಿ ಹೇಳಿದ್ದಾರೆ ಶ್ರೀರಾಮಕೃಷ್ಣ. ಈ ಎರಡು ಮಾತುಗಳನ್ನು ಅರ್ಥ ಮಾಡಿಕೊಂಡು ಮುಂದೊತ್ತಣ ಮಾತು ಮಾಡಿಯೇ ಬರೀತಾನೆ. ಕೆಲವು ದಿನಗಳ ಹಿಂದೆ ಪರಮಹಂಸರು ನವ ಬೃಂದಾವನ ಅಂತನ್ನುವ ನಾಟಕ ನೋಡುವುದಕ್ಕೆ ಕೇಶವ ಸೇನನ ಮನೆಗೆ ಹೋಗಿದ್ರು. ನರೇಂದ್ರ ದಾಖಾಲ ಅವರನ್ನು ಹಿಂಬಾಲಿಸಿದ್ರು. ನರೇಂದ್ರನೂ ಆ ನಾಟಕದಲ್ಲಿ ಪಾತ್ರ ತೆಗೆದುಕೊಂಡಿದ್ದ. ಕೇಶವ ಸೇನ ಅದರಲ್ಲಿ ಪಾವಹಾರಿ ಬಾಬನ ಪಾತ್ರ ತೆಗೆದುಕೊಂಡಿದ್ದ. ಶ್ರೀರಾಮಕೃಷ್ಣ ಹೇಳ್ತಾರೆ, ಕೇಶವ ಸೇನ ಸಾಧುವಿನ ವೇಷ ಧರಿಸಿ ರಂಗಭೂಮಿಯಲ್ಲಿ ಶಾಂತಿ ಜಲವನ್ನು ಪ್ರೋಕ್ಷಿಸಲು ಆರಂಭಿಸಿದ. ಅದು ನನಗೆ ಸರಿ ಅಂತ ತೋರಲಿಲ್ಲ. ಅಭಿನಯ ಮುಗಿದ ಮೇಲೆ ಶಾಂತಿ ಜಲ ಪ್ರೋಕ್ಷಿಸುವುದೆ ಅಂತ ಒಂದು ತಮ್ಮ ಟೀಕೆಯನ್ನ ಅಲ್ಲಿ ಮಂಡಿಸಿದರು. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಇನ್ನೊಬ್ಬ ಅಂದ್ರೆ ಒಬ್ಬ ಕುಮಾರ ಬಾಬು ಅಂತ, ಆತ ಪಾಪಪುರುಷನ ಪಾಠ ತೆಗೆದುಕೊಂಡಿದ್ದ. ಶ್ರೀರಾಮಕೃಷ್ಣ ಮಾತಿದ್ರು, ಆತ ಪಾಪಪುರುಷನ ಪಾಠ ತೆಗೆದುಕೊಂಡಿದ್ದ. ಈ ರೀತಿಯ ಪಾಠ ತೆಗೆದುಕೊಳ್ಳೋದು ಒಳ್ಳೇದಲ್ಲ. ಯಾರು ಪಾಪ ಕಾರ್ಯಗಳನ್ನು ಮಾಡಿಕೊಡೋದು ಅಷ್ಟೇ ಅಲ್ಲ, ಪಾಪಿಯಂತೆ ಅಭಿನಯಿಸುವುದು ಶ್ರೇಯಸ್ಕರವಲ್ಲ. ನಾಟಕದಲ್ಲಿ ಬಗೆ ಹೇಗೆ, ಅದಕ್ಕೆ ಬೇರೆ ಯಾರಾದರೂ ಆ ಪಾತ್ರ ಮಾಡಲಿ. ಯಾರು ಭಕ್ತರಾಗಬೇಕು ಅಂತ ಇಷ್ಟಪಟ್ಕೊಂಡಿರುತ್ತಾರೋ, ಸಾಧಕರು ಅಂತಾಗಿರುತ್ತಾರೋ, ಅಂಥವರು ಆ ಪಾತ್ರವನ್ನು ವಹಿಸಬಾರದು ಅಂತ ಅಭಿಪ್ರಾಯ. ನರೇಂದ್ರಿಗೆ ಶರೀರ ಆರೋಗ್ಯ ಸರಿಯಾಗಿಲ್ಲ, ಆದರೆ ಪರಮಹಂಸರಿಗೆ ಆತನ ಬಾಯಿಯಿಂದ ಹಾಡು ಕೇಳಬೇಕು ಅಂತನ್ನೋದಾಗಿ ಬಹಳ ಇಚ್ಛೆ ಉಂಟಾಗಿಬಿಟ್ಟಿದೆ. ಆದ್ರಿಂದ ನರೇಂದ್ರ ಪರಮಹಂಸರ ಇಚ್ಛೆಗನುಸಾರವಾಗಿ ತಂಬೋರಿ ಹಿಡಿದು ಹಾಡಲಾರಂಭಿಸಿದ. ಈ ಪ್ರಾಣ ಪಂಜರದಿ ಕುಳಿತು ಹಾಡು ಹಕ್ಕಿ ಅವನ ವಿಭ ಗುಣಗಳನ್ನು ಕುರಿತು ಹಾಡು ಹಕ್ಕಿ ವಿಶ್ವ ಭುವನ ರಂಜನ ಬ್ರಹ್ಮ ಫಲಂಜ್ಯೋತಿ ಅನಾದಿದೇವ ಜಗಪತಿ ಪ್ರಾಣಾಧಿಕ ಮೂರ್ತಿ ದರ್ಶನವ ನೀರಯ್ಯ ರಾಜರಾಜೇಶ್ವರನೇ ನಿನ್ನ ಕರುಣೆಯ ಬೇಡಿ ಬಂದಿರುವೆನು ಇತ್ಯಾದಿ ಹಾಡುಗಳನ್ನು ಹಾಡ್ತ ಬಳಿಕ ಒಂದು ಹೇಳ್ತಾನೆ, ಪಾನ ತಂಗಿಯಲ್ಲಿಟ್ಟ ಹಣತೆಗಳ ರೀತಿಯಲ್ಲಿ ರವಿ ಶಶಿಗಳ ಆರತಿಯ ಬೆಳಗುತ್ತಿರಲು, ಬಾನ ತಳಿಗೆಯೊಳಿಟ್ಟ ಹಣತೆಗಳ ರೀತಿಯಲ್ಲಿ ರವಿ ಶಶಿಗಳ ಆರತಿಯ ಬೆಳಗುತ್ತಿರಲು. ಒಂದೇನರ್ಥ, ತಡಿಗೆ, ಬಾನ ತಡಿಗೆ. ಬಾನು ಅಂತ ಹೇಳ್ತಕ್ಕಂತಹದ್ದೇ ತಟ್ಟೆ. ಅಲ್ಲಿ ರವಿಚಂದ್ರನೇ ದೀಪವಾಗಿ ತಾರಕ ಮಂಡಲ ಅವುಗಳು ನಿರ್ಗುತ್ತಾ ಇರಲು ಒಂದು ದಿವ್ಯಾದ್ಭುತವಾದ ಭಗವಂತನ ಆರತಿ ನಡೀತಾ ಇದೆ ಅಂತ ಗುರುನಾನಕ್ ರಚನೆ ಮಾಡಿದಂತ ಹಾಡಿದು ಕರ್ತನೆ ಅಂತ. ಗಗನ ಮಾಯ ಕಾಲ ರವಿಚಂದ್ರ ದೀಪಕ ಪಾನೆ, ಗಗನ ಮಾಯ ಕಾಲ ರವಿಚಂದ್ರ ದೀಪಕ ಪಾನೆ, ತಾರಕ ಮಂಡಲ ಚಮಕೆ ಚಂದ್ರ ದೀಪಕ ಬನೆ, ಧೂಪ ಮಲಯ ನೀನ, ಧೂಪ ಮಲಯ ನೀನ, ಪವನ ಚೋರಿ ಕರೆ ಧೂಪ ಮಲಯ ನೀನ, ಪವನ ಚೋರಿ ಶ್ರೀರಾಮಕೃಷ್ಣರು ಹಾಡನ್ನು ಕೇಳಿ ಇನ್ನೂ ತಳಿಯದೆ ಮತ್ತೊಬ್ಬ ಇದರಲ್ಲಿ ಭವನಾಥ ಅಂತ ಅವನನ್ನ ಕೇಳ್ತಾ ಇದ್ದಾರೆ, ನೀನು ಒಂದು ಹಾಡು. ಅದಕ್ಕೆ ಅವನು ಹಾಡಾಡ್ತಾ ಇದ್ದಾನೆ, ಕುರಿತಾಗಿ ಪರಮಹಂಸರಿಗೆ ಈಗ ಹೇಳ್ತಾ ಇದ್ದಾರೆ ಅವನ ಹಾಡು ಮುಗಿದ ಮೇಲೆ ಅಂತಾನೆ. ಈತ ಮೀನು ಎಲೆಕ್ಕೆ ಎಲ್ಲ ತ್ಯಾಗ ಮಾಡಿಬಿಟ್ಟಿದ್ದಾರೆ. ನರೇಂದ್ರ ಅಂದ್ರೆ ಹುಡುಗ, ಭವನಾಥನು ಹುಡುಗರೇ. ಆದ್ರಿಂದ ಅವರಲ್ಲಿ ಈ ತರದ ಒಂದು ಒಳ್ಳೆಯ ಸದಾಚಾರ ಅಂತ ಹೇಳ್ತಕ್ಕಂಥದ್ದು ಕಂಡು ಬಂದಾಗ ಅದನ್ನು ಮೆಚ್ಚಿ ದೊಡ್ಡವರ ಮುಂದೆ ಹೇಳಿಕೊಳ್ತಕ್ಕಂಥದ್ದು ಬಹಳ ಸಹಜ. ಆ ಒಂದು ಉತ್ಸಾಹದಿಂದ ಹೇಳ್ತಾ ಇದ್ದಾನೆ, ನೀನು ಎರಡು ಕೆಲ ತ್ಯಾಗ ಮಾಡಿಬಿಟ್ಟಿದ್ದಾನೆ ಅಂತ. ಹುಡುಗರು ಎರಡಕ್ಕೆ ತ್ಯಾಗ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದ್ರೊಳಗೆ ಏನು ಅರ್ಥ ಇದೆ? ತ್ಯಾಗ ಮಾಡಲೇಬೇಕಾಗ್ತು, ಹಾಕ್ಲೇಬಾರ್ದಾಗಿತ್ತು. ಇಲ್ಲಿ ಯಾವ ವಿಚಾರ ಬೇರೆ, ಎಷ್ಟೋ ಜನ ಹುಡುಗರು ಹಾಕಿಕೊಳ್ತಾರೆ ಅದನ್ನ. ಅಂತಹದ್ರಲ್ಲಿ ಆತ ಭವನಾಥ ಎರಡಕ್ಕೆ ತ್ಯಾಗ ಮಾಡಿದಾನಂತೆ, ನೀನು ತ್ಯಾಗ ಮಾಡಿಬಿಟ್ಟಿದ್ದಾನೆ ಅಂತ ನರೇಂದ್ರ ಒಂದು ಹೊಸ ಸುದ್ದಿಯನ್ನ, ಸಂಭ್ರಮದ ಸುದ್ದಿಯನ್ನ ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಂಡ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾಕೆ ಹಾಗೆ? ಅವು ಏನ್ ಮಾಡಿದ್ವು? ಅವು ಅಂತಂದ್ರೆ ಎರಡಕ್ಕೆ ಮತ್ತು ನೀನು ಏನ್ ಮಾಡಿದ್ವು? ಅವು ಕೆಡಕಾದವೇನಲ್ಲ, ಕಾಮಕಾಂತನ ತ್ಯಾಗವೇ ತ್ಯಾಗ ಅಂತ ಅಂದ್ಬಿಟ್ರು. ಎರಡಕ್ಕೆ ತ್ಯಾಗ ಯಾಕೆ ಮಾಡಿದೆ ನೀನು? ಯಾಕಂದ್ರೆ ಹಾಕು, ನೀನ್ ಯಾಕೆ ತ್ಯಾಗ ಮಾಡಿದೆ? ಬೇಕಾದ್ರೆ ಇನ್ನೊಂದು ಹಾಕ್ ಹಾಕು. ಅವು ಕೆಡಕಾದವೇನಲ್ಲ ಅಂತ ಹೇಳ್ಬಿಟ್ರು. ನೋಡಿ, ಮೀನು ತಿನ್ನೋರಿಗೆಲ್ಲ ಎಷ್ಟು ಅನುಕೂಲ ಮಾಡ್ತೀರಾ. ಈಗ ಅದನ್ನು ನಿರ್ಭಯವಾಗಿ ತಿನ್ಬಹುದೇ? ಎಷ್ಟು ಅದ್ಭುತವಾದಂತಹ ವಾಕ್ಯ ಶ್ರೀರಾಮಕೃಷ್ಣ ಹೇಳಿದಂತಹದ್ದು. ಏಸು ಕ್ರಿಸ್ತ ಹೇಳ್ದ, ಏಸು ಕ್ರಿಸ್ತ ಹೇಳ್ತಾನೆ, ನಿಮ್ಮ ಬಾಯಿಯ ಒಳಗೆ ಏನ್ ಪ್ರವೇಶ ಮಾಡುತ್ತೆ ಅನ್ನೋದ್ರ ಮೂಲಕ ಅದು ಮೈಗೆಯೋ ಮಡಿಯೋ ಆಗೋದಲ್ಲ. ನಿಮ್ಮ ಬಾಯಿಯಿಂದ ಏನು ಹೊರಗೆ ಬರುತ್ತೋ ಅದರ ಮೂಲಕ ನೀವು ಮಡಿಯೋ ಮೈಲಿಗೆಯೋ ಆಗ್ತೀರಿ. ನಿಮ್ಮ ಬಾಯಿ ಒಳಗೆ ಏನು ಹೋಗುತ್ತೆ? ಮೀನು, ಮೊಸಳೆ ಎಲ್ಲ ತಿಂದ್ಬಿಡ್ತಾರೆ. ಅಲ್ಲ, ಮೊಸಳೆ ತಿನ್ನೋದಿಲ್ಲ, ಮೀನು ಅಂತ ಹೇಳ್ತಕ್ಕಿಂತ ಮೊಸಳೆ ಜೊತೆ ಬರುತ್ತದ ಕೋಸ್ಕರ. ಮೀನು ಮಾಂಸ ಎಲ್ಲ ತಿಂತಾರೆ, ತಿಂದು ಮಾತ್ರಕ್ಕೆ ಅವರು ಅಪವಿತ್ರರು, ಮೈಲಿಗೆ ತ್ಯಾಜ್ಯ ಅಂತನ್ನುವ ಪ್ರತೀತಿ ಅಂದು ಇತ್ತು ಅಂತ ಕಾಣುತ್ತೆ. ಇದ್ರೆ ಯೇಸು ಕ್ರಿಸ್ತ ಆ ಮಾತನ್ನು ಎತ್ತಿ ಯಾತಕ್ಕೆ ಆಡಬೇಕಾಗಿತ್ತು. ಆದ್ರೆ ಎಚ್ಚರಿಕೆ ಕೊಟ್ಟನು, ನೀವು ಅದನ್ನೆಲ್ಲ ತಿನ್ನೋದ್ರಿಂದ ಮೈಲಿಗೆ ಅಂತ ನಾನು ಕರೆಯೋದಿಲ್ಲ, ಆದ್ರೆ ನಿಮ್ಮ ಬಾಯಿಯಿಂದ ಅವಾಚ್ಯ ಶಬ್ದಗಳು ಏನು ಬರುತ್ತವೋ ಅವುಗಳ ಮೂಲಕ ನೀವು ಮೈಲಿಗೆ ಹಾಕ್ತೀರಿ. ಪವಿತ್ರವಾದ ಶಬ್ದಗಳು ಏನು ಬರುತ್ತೋ ಅವುಗಳ ಮೂಲಕ ನೀವು ಪವಿತ್ರರಾಗ್ತೀರಿ. ಆದ್ರಿಂದ ನಿಮ್ಮ ಬಾಯಿಯಿಂದ ಹೊರಕ್ಕೆ ಏನು ಬರುತ್ತೋ ಅದರ ಮೂಲಕ ನೀವು ಮಡಿಯೋ ಮೈಲಿಗೆಯೋ ಆಗ್ತೀರಿ. ವಾಕ್ಶುದ್ಧಿ, ವಚನ ಶುದ್ಧಿ, ಕೊಟ್ಟ ಮಾತಿಗೆ ತಪ್ಪದಿರುವಂತಹದ್ದು ಕೂಡ ಆ ವಚನ ಶುದ್ಧಿಗೆ ಸೇರ್ತದೆ. ಈ ಬಗೆಯಿಂದ ನಮಗೆ ಹಿತೋಪದೇಶಗಳು ಸಿಕ್ಕಿವೆಯೇ ಅವತಾರ ಪುರುಷರಾದಿಯಾಗಿ ಸಾಧು ಸಂತರಿಂದ. ಶ್ರೀರಾಮಕೃಷ್ಣರನ್ನೇ ಹೇಳ್ತಾ ಇದ್ದಾರೆ, ಕಾಮಕಾಂಚನ ತ್ಯಾಗ ಮಾಡಬೇಕಾದ್ದು. ಕಾಮಕಾಂಚನ ಅಂತ ಹೇಳ್ತಕ್ಕಂತಹದ್ದು ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡ್ತಕ್ಕಂತಹದ್ದು, ಮನಸ್ಸು ಬುದ್ಧಿ ಎಲ್ಲವನ್ನು ಕೂಡ ಅದು ಹಾಳುಗೆಡಲು ಬಿಡ್ತದೆ. ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದಾರೆ. ಯೋಗಕ್ಕಂತೂ ಅತ್ಯಂತ ಪ್ರಧಾನವಾದದ್ದು ಅಂತ ಹೇಳ್ತಕ್ಕಂತಹ ಮಾತನ್ನು ನಮ್ಮ ಶ್ರೀರಾಮಕೃಷ್ಣ ಹೇಳ್ತಾ ಬಂದಿದ್ದಾರೆ. ಶ್ರೀರಾಮಕೃಷ್ಣ ಈ ಮಾತನ್ನ ಸುಮ್ಮನೆ ಹೇಳ್ಬಿಟ್ರು, ಅವನು ಹೇಳಿದ್ದಕ್ಕೊಂದು ಮಾತನ್ನು ಹೇಳ್ಬಿಟ್ರು. ಈಗ ತಕ್ಷಣ ಕೇಳ್ತಾ ಇದ್ದಾರೆ, ರಾಖಾಲೆಯಲ್ಲಿ ಅಂತ. ತಾವು ಆಡ್ತಕ್ಕಂತಹ ಅಮೂಲ್ಯವಾದ ಮಾತುಗಳನ್ನ ಕೇಳಬೇಕಾದಂತಹ ಹುಡುಗರು ಕೇಳ್ತಾ ಇರ್ಬೇಕು. ಇಲ್ಲದೆ ಏನಾಗುತ್ತೆ ಅಂತಂದ್ರೆ, ನಾಳೆ ದಿವಸ ಮತ್ ಪುನಃ ಯಾರು ಹೇಳ್ತಾರೆ ಅವರಿಗೆ, ಅವ್ರು ಕೇಳಿದ್ರೆ ದೊಡ್ಡ ನಷ್ಟ ಆಗುತ್ತಲ್ಲ ಅವರಿಗೆ ಅಂತ ಹೇಳ್ತಕ್ಕಂಥ ಆ ದೃಷ್ಟಿಯಲ್ಲಿ ಕೇಳ್ತಾರೆ. ಆ ಕಾಲೆಯಲ್ಲಿ ಆಗ ಒಬ್ಬ ಬರ್ತಾ ಇರ್ತಾರೆ, ಆತ ನಿದ್ದೆ ಮಾಡ್ತಿದ್ದಾನೆ, ಅಲ್ಲೆಲ್ಲೋ ಮಾಡ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ ಕಾಣ್ತಿ. ಶ್ರೀರಾಮಕೃಷ್ಣ ಹೋಗ್ತಾ ಇರ್ತಾರೆ, ಒಬ್ಬ ಚಾಪೆಯನ್ನು ಕಂಟ್ರೋಲ್ ಇರಿಸಿಕೊಂಡು ಬಯಲು ನಾಟಕ ನೋಡೋದಕ್ಕೆ ಹೋದ. ನಾಟಕ ಶುರು ಆಗೋದಕ್ಕೆ ಇನ್ನೂ ಸಮಯ ಬೇಕು ಅಂತ ಅನ್ನೋದು ಕೇಳಿ ಚಾಪೆ ಹಾಸೆ ಮಲ್ಕೊಂಡ. ಎದ್ದಾಗ ನೋಡ್ತಾನೆ ಎಲ್ಲ ಮುಗಿದು ಬಿಟ್ಟಿದೆ. ಬಳಿಕ ಅವನು ಚಾಪೆಯನ್ನು ತಂಪಿಗೆ ಹಾಕೊಂಡು ಮನೆಗೆ ಹಿಂತಿರುಗಿದಾನೆ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು. ಮುಖ್ಯವಾದದ್ದನ್ನ ಕೇಳುವ ಸಂದರ್ಭದಲ್ಲಿ ನಿದ್ರೆ ಬಂದ್ಬಿಟ್ಟಿರುತ್ತೆ. ಪುಸ್ತಕ ಓದುವಾಗಲೂ ಕೂಡ ನಮ್ಗೆ ಎಷ್ಟೋ ಸತಿ ಹಾಗೆ ಆಗ್ತಾ ಇರ್ತದೆ. ಕೆಲವು ಜನ ಬಂದು ಪ್ರಶ್ನೆ ಕೇಳ್ತಾ ಇರ್ತಾರೆ, ಧ್ಯಾನಕ್ಕೆ ಸಂಬಂಧಪಟ್ಟಂತೆ, ಜಪಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಕೇಳ್ತಾರೆ. ಅದೆಲ್ಲ ಆ ಪುಸ್ತಕದಲ್ಲಿ ಬರೆದಿಟ್ಟಿದೆ, ಅವ್ರು ಯಾವ ಪುಸ್ತಕ ಓದಿದಾರೋ ಅದರಲ್ಲೇ ಬರೆದಿಟ್ಟಿರ್ತದೆ. ಆದ್ರೆ ಇವರು ಅದನ್ನು ಗಮನಿಸಿರಲಿಲ್ಲ. ಯಾತಕ್ಕೆ ಅಂತಂದ್ರೆ, ಆ ವಾಕ್ಯ ಬಂದಾಗ ಸರಿಯಾಗಿ ಒಂದು ಗೊರಕೆ ಹೊಡೆದು ಬಿಟ್ಟಿರ್ತಾರೆ. ಆಮೇಲೆ ಎಚ್ಚರಾಗುತ್ತೆ, ಮತ್ತೆ ಮುಂದರ್ಸ್ಕೊಂಡು ಹೊರಟು ಹೋಗ್ತಿರ್ತಾರೆ. ರಾಮದಯಾಳು ಬಹಳ ರೋಗಗ್ರಸ್ತನಾಗಿದ್ದಾನೆ. ಇದು ಬಲರಾಮ ಬೋಸ್ನ ಮನೆಯಲ್ಲಿ ನಡೀತಕ್ಕಂತಹ ಘಟನೆ. ಆದ್ರಿಂದ ಮಾಸ್ಟರ್ ಮಾಷಿಯ ಬರೀತಾನೆ, ರಾಮ್ ದಯಾಳು ಅಂತ ಹೇಳ್ತಕ್ಕಂಥವ್ರು ಬಹಳ ರೋಗಗ್ರಸ್ತನಾಗಿದ್ದಾನೆ, ಆತ ಇನ್ನೊಂದು ಕೊಠಡಿಯಲ್ಲಿ ಮಲಗಿಕೊಂಡಿದ್ದಾನೆ. ಪರಮಹಂಸರು ಅಲ್ಲಿಗೆ ಹೋಗಿ ಆತನ ದೇಹಾರೋಗ್ಯ ವಿಚಾರಿಸ್ತಾ ಇದ್ದಾರೆ. ಈ ಎಲ್ಲ ಮಾತುಗಳ ಮಧ್ಯೆ ಭಗವದ್ ವಿಚಾರವಾಗಿ ಮಾತುಗಳನ್ನು ಆಡ್ತಾ ಅದರ ಮಧ್ಯೆ ಮಧ್ಯೆ ಯಾರ್ಯಾರು ಅಸೌಖ್ಯ ಬಿದ್ದಿದ್ದಾರೆ, ರಾಕಾಲ ನಿದ್ರೆ ಮಾಡಿದ್ರೆ ಹೋಗಿ ಎಬ್ಸಕ್ಕೆ ಹೋಗಲಿಲ್ಲ ಅವರು, ಈ ತರ ತಮಾಷೆ ಮಾಡಿದ್ರು. ಆದ್ರೆ ರಾಮದಾಯಳು ಕಾಯಿಲೆ ಬಿದ್ದಿದ್ರೆ ಹೋಗಿ ವಿಚಾರಿಸ್ಕೊಂಡು ಬಂದ್ರು. ಕಾಯಿಲೆ ಬಂದವ್ರನ್ನ ವಿಚಾರಿಸ್ಕೊಳ್ತಕ್ಕಂಥದ್ದು ಏನು, ಅವನ ಕರ್ಮ ಬಿದ್ದಿದ್ದಾನೆ ಏನ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ, ಅವನ ಪಾಡಿಗೆ ಅವನನ್ನು ಬಿಟ್ಟು ನಮ್ಮ ಪಾಡಿಗೆ ನಾವಿತ್ತು ಅಂತ ಹೇಳಿದ್ರೆ, ನಾವು ಬಿದ್ದಾಗಲೂ ಕೂಡ ಅವನು ಹೇಳ್ತಾನೆ ಅವ್ರ ಕರ್ಮ. ಸಹಾನುಭೂತಿ ಅಂತ ಹೇಳ್ತಕ್ಕಂಥದ್ದು ಬಹಳ ಬೇಕಾಗುತ್ತೆ ನಮ್ಮ ಜೀವನದಲ್ಲಿ. ಯಾರೊಬ್ಬರ ಕಷ್ಟಕ್ಕೆ ಗುರಿಯಾಗಿದ್ದಾನೆ ಅಂತ ಹೇಳಿದ್ರೆ, ಏನಪ್ಪ ಹೇಗೆ ಚೆನ್ನಾಗಿದ್ದೀರಾ ಅಂತ ಅವನು ಹೇಳ್ತಕ್ಕಂಥ ಒಂದು ಮಾತನ್ನ ಕೇಳ್ಕೊಂಡು ಬಂತು ಅಂತ ಹೇಳಿದ್ರೆ ಪರವಾಗಿಲ್ಲ, ನಮ್ಮನ್ನ ನೆನಪಿಟ್ಕೊಂಡು ಇವರು ಬಂದು ನಮ್ಮನ್ನು ವಿಚಾರಿಸ್ಕೊಂಡ್ರಪ್ಪ ಅಂತ ಹೇಳ್ತಕ್ಕಂಥ ತೃಪ್ತಿ ಸಮಾಧಾನ ಅಂತ ಹೇಳ್ತಕ್ಕಂಥದ್ದು ಅವನ ಕಾಯಿಲೆ ಬೇಗ ವಾಸಿಯಾಗುವುದಕ್ಕೆ ಸಹಾಯ ಮಾಡಿಬಿಡುತ್ತದೆ. ಶ್ರೀರಾಮಕೃಷ್ಣಂತಹ ಅವತಾರ ಪುರುಷರು, ಯಾವಾಗಲೂ ಸಮಾಧಿಸ್ಥರಾಗಿರ್ತಕ್ಕಂತಹ ಪುರುಷರು, ಕಾಯಿಲೆ ಬಿದ್ದಂತಹ ಮನುಷ್ಯನ ಕಡೆಗೂ ಸ್ವಲ್ಪ ಗಮನ ಕೊಡೋದ್ರ ಕಡೆಗೆ ಲಕ್ಷ್ಯವಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹಳ ಅದ್ಭುತವಾದಂತಹ ವಿಚಾರ, ಗಮನಿಸಬೇಕಾದಂತಹ ವಿಚಾರ. ಬಹುಶಃ ಯಾರಾದರೂ ನಿದ್ರೆ ಮಾಡಿಕೊಂಡಿದ್ರೆ ಇನ್ನೊಂದು ಸತಿ ಹೇಳ್ತೀನಿ, ಎಚ್ಚರವಾಗಿದ್ದು ಕೇಳಿ ಅದನ್ನ. ಗಂಟೆ ಅಪರಾಹ್ನ 4 ಈಗ. ಮಾಸ್ಟರ್ ಮಾಷೆ ಬರೀತಾನೆ, ಕೆಲವು ಮಂದಿ ಬ್ರಾಹ್ಮ ಭಕ್ತರು ಬಂದಿದ್ದಾರೆ, ಪರಮಹಂಸರು ಅವರೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಒಬ್ಬ ಬ್ರಾಹ್ಮ ಭಕ್ತ ಹೇಳ್ತಾನೆ, ಮಹಾಶಯರೇ ಪಂಚದಶಿ ಓದಿದ್ದೀರೇನೋ? ಶ್ರೀರಾಮಕೃಷ್ಣರು ಶಾಲೆಗೆ ಹೋಗೋದನ್ನ ಯಾವತ್ತೇ ಬಿಟ್ಬಿಟ್ಟಿದ್ದಾರೆ, ಪುಸ್ತಕ ಓದನ್ನು ಮೊದಲೇ ಬಿಟ್ಬಿಟ್ಟಿದ್ದಾರೆ ಅಂತವರನ್ನು ಈ ಭಕ್ತ ಕೇಳ್ತಾ ಇದ್ದಾರೆ, ಮಹಾಶಯರೇ ನೀವು ಪಂಚದಶಿ ಓದಿದ್ದೀರೇನು ಅಂತ. ಪಂಚದಶಿ ಅಂತ ಹೇಳ್ತಕ್ಕಂತಹದ್ದು ಅದ್ವೈತ ಸಂಪ್ರದಾಯದ ಪ್ರಕಾರ ಒಂದು ಶ್ರೇಷ್ಠವಾದಂತಹ ಗ್ರಂಥ. ಶ್ರೀರಾಮಕೃಷ್ಣ ಹೇಳ್ತಾರೆ, ಮೊದಲು ಇಂತಹ ಪುಸ್ತಕಗಳು ಏನು ಹೇಳುತ್ತವೆ ಅಂತ ಅನ್ನೋದನ್ನ ಸ್ವಲ್ಪ ತಿಳಿದುಕೊಂಡು ವಿಚಾರದಲ್ಲಿ ತೊಡಗಬೇಕು. ಬಳಿಕ ಏನ್ ಮಾಡಬೇಕು ಅನ್ನೋದನ್ನು ಹೇಳ್ತಾರ ಅವರು. ಅಂತರಂಗದಲ್ಲಿ ಶ್ರೀ ಘನಶ್ಯಾಮಿಯ ಆಧರಿಸಲೇ ಹೇ ಮನವೇ, ನಮ್ಮಿಬ್ಬರ ಹೊರತಿನ್ನಾರು ತಿಳಿಯದ ರೀತಿಯೊಳು ಅವಳೆಡೆ ಸಾಗುವೆವೆ, ಜೊತೊನೇ ಹೃದಯ ರೇಖು ಆದರಿಣಿ ಶ್ಯಾಮ ಮಾಕೆ. ಓ ಮನಸ್ಸೇ, ಹೃದಯದೊಳಗಡೆ ಅತ್ಯಂತ ಯತ್ನದಿಂದ ಅಂತ ಹೇಳಿದ್ರು ಪ್ರಯತ್ನದಿಂದ ಬಚ್ಚಿಟ್ಕೋ ಯಾರನ್ನ, ಪರಮ ಪ್ರಿಯಳಾದಂತಹ ಜಗನ್ಮಾತೆಯನ್ನ. ಆದರಿಣಿ ಶ್ಯಾಮ ಮಾಕೆ. ಮಾಮ್, ಓ ಮನಸೆ, ತುಯಿ ದಾಕ್, ನೀ ನೋಡು ಅವಳನ್ನ. ಆರ್ ಮತ್ತು ಅಮಿ ದೇಖಿ, ನಾನು ನೋಡ್ತೀನಿ. ಆರ್ ಜ್ಞಾನೋ ಕೇವು ನಾಯಿ ದೇಖೆ, ಬೇರೆ ಯಾರು ನೋಡಿದಾಗ ನೋಡ್ಕೋ, ಅವರು ಇವರು ಅದರೊಳಗೆ ಕಣ್ಣು ಹಾಕಿದಾಗ ನೋಡ್ಕೋ. ಮಾನ್ ತುಯಿ ದಾಕ್ ಆರ್ ಅಮಿ ದೇಖಿ, ಆರ್ ಜಾನೋ ಕೇವು ನಾಹಿ ದೇಖೆ. ನಮ್ಮ ಆಧ್ಯಾತ್ಮಿಕ ಅನುಭವ ಅಂತ ಹೇಳ್ತಕ್ಕಂಥ ನಮ್ಮೊಳಗಡೆ ಯಾವ ರೀತಿಯಲ್ಲಿ ಬಚ್ಚಿಟ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಕಮಲಾಕಾಂತ ಚಕ್ರವರ್ತಿ ಈ ಹಾಡಿನಲ್ಲಿ ಹೇಳಿದ್ದನ್ನು ಶ್ರೀರಾಮಕೃಷ್ಣರು ನೆನಪಿಗೆ ತಂದು ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆದರಿಣಿ ಶ್ಯಾಮ ಮಾಕೆ, ಮನ ಜೊತನೆ ಹೃದಯ ರೇಖು, ಆದರಿಣಿ ಶ್ಯಾಮ ಮಾಕೆ, ಮನ ತುಯ್ ದೇಕರ್ ಅಮಿ ದೇಖಿ, ಅಮನ ತುಯ್ ದೇಕರ್ ಅಮಿ ದೇಖಿ, ಮನ ತುಯ್ ದೇಕರ್ ಅಮಿ ದೇಖಿ, ಆರ್ ಜೈನ ಕೇವು ನಾಹಿ ದೇಖಿ, ಮನ ತುಯ್ ದೇಕರ್ ಅಮಿ ದೇಖಿ, ಆರ್ ಜೈನ ಕೇವು ನಾಹಿ ದೇಖಿ, ಮನ ಜೊತನೆ ಹೃದಯ ರೇಖು ಆದರಿಣಿ ಶ್ಯಾಮ ಮಾಕೆ, ಮನ ಕಾಮಧೀರೆ ದಿಯೆ ಪಾಕಿ ಆಯ್ ಮಾನ ಬಿರಲೆ ದೇಖಿ, ರಶನಾರೆ ಸಂಗೆ ರಾಖಿ, ರಶನಾರೆ ಸಂಗೆ ರಾಖಿ, ಶೇಜೇನು ಮಾ ಬಲೆ ದಾಖಿ, ಆದರಿಣಿ ಶ್ಯಾಮ ಮಾಕೆ, ಮನ ತುಯ್ ರುಚಿ ಕುಮಂತ್ರಿ ಜೋತು ನಿಕಟ ಹೋತೆ ದೇವೋ ನಾಕು ಜ್ಞಾನ ನಯನಕ್ಕೆ ಪ್ರಹರಿ ರೇಖ ಶೇಜನ ಸಾಧಾನಿ ಥಾಕಿ ಕಮಲಾ ಕಾಂತಿರ್ ಮನ ಮಾಯಾ ಮಾರ ನಿವೇದನ ದರಿದ್ರೆ ಪಾಯಿಲೆ ರತನ್ ದರಿದ್ರೆ ಪಾಯಿಲೆ ರತನ್ ಶಿಖಿ ಆಯತನೆ ರಾಕೆ ಆದರಿಣಿ ಶ್ಯಾಮಾ ಮಾಕೆ ಮನ ಜೊತನೆ ಹೃದಯ ರೇಖೆ ಆದರಿಣಿ ಶ್ಯಾಮಾ ಮಾಕೆ ಮನ ಜೊತನೆ ಹೃದಯ ರೇಖ ಕಮಲಾ ಕಾಂತೇರ್ ಮೋನ್ ಓ ಕಮಲಾಕಾಂತನ ಮನಸ್ಸೇ ಅಂದ್ರೆ ನನ್ನ ಮನಸ್ಸೇ ಅಂತ ಅರ್ಥ. ಭಯಮಾರ್ ಓ ನನ್ನ ಸ್ನೇಹಿತನೇ, ಏಯ್ ನಿವೇದನ್ ನಿನ್ನೊಂದಿಗೆ ನನ್ನ ನಿವೇದನೆ ಇದೆ. ಏನಪ್ಪ ಅಂತಂದ್ರೆ ದೊರಿದ್ರೆ ಪಾಯಿಲೆ ರೊತೋನ್. ಒಬ್ಬ ದೊರಿದ್ದನಿಗೇನಾದ್ರೂ ರತ್ನ ಸಿಕ್ಕಿದ್ರೆ ಶೇಖಿ ಅಯೋತೋನೆ ರಾಖಿ, ಅವನೇನಾದರೂ ಎಚ್ಚರ ತಪ್ಪಿ ಅದನ್ನ ಇಟ್ಕೊಳ್ತಾನೇನೋ, ಎಲ್ಲಂದ್ರಲ್ಲಿ ಇಟ್ಕೊಳ್ತಾನೇನೋ, ಭದ್ರವಾಗಿ ಇಟ್ಕೊಳ್ಳೋದಿಲ್ವೇನೋ. ಅದೇ ರೀತಿಯಲ್ಲಿ ನೀನು ನಿನ್ನ ತಾಯಿಯನ್ನು ಏನು ಪಡ್ಕೊಂಡಿದ್ಯೋ, ನಿನ್ನ ಧ್ಯಾನದ ಮೂಲಕ, ನಿನ್ನ ಜಪದ ಮೂಲಕ, ನಿನ್ನ ಸಾಧನೆಯ ಮೂಲಕ, ನಿನ್ನ ಪ್ರಾರ್ಥನೆಯ ಮೂಲಕ ಏನನ್ನು ಪಡ್ಕೊಂಡಿದ್ಯೋ ಅದನ್ನು ಬಾಕಿ ಉಳಿದವ್ರು ಯಾರು ಕಾಣದಾಗ ಮಾಡು. ಬಾಕಿ ಉಳಿದವ್ರು ಯಾರು ಅಂತ ಹೇಳಿದ್ರೆ ಬಾಕಿ ಉಳಿದ ಜನ ಮಾತ್ರ ಅಂತ ಅರ್ಥ ಅಲ್ಲ. ಕಾಮಾದೀರೇ ದಿಯೆ ಫಾಕಿ ಆಯ್ ಮೋನ್ ಬೀರಲೆ ದೇಖಿ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಹೇಳ್ತಕ್ಕಂಥ ಆರು ಜನ ಕಳ್ಳರು ಇದ್ದಾರೆ, ಕಳ್ಳರು ಅವರು ಕಣ್ಣು ಹಾಕ್ಬಿಡ್ತಾರೆ ಅಂತ. ಕಾಮ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿಗೆ ಬಂತು ಅಂತ ಹೇಳಿದ್ರೆ ಆ ಮನಸ್ಸಿನ ಪಕ್ಕದಲ್ಲಿ ಇರ್ತಕ್ಕಂತಹ, ಆ ಮನಸ್ಸಿನ ಒಳಗಡೆಯೇ ಇರ್ತಕ್ಕಂತಹ ಜಗನ್ ಮಾತೆ ಪಾಪ ತುಂಬಾ ನಾಚಿಕೊಳ್ತಾರೆ. ಮನಸ್ಸು ಗಲಿಬಿಲಿ ಆಗಿಬಿಡ್ತದೆ. ಮನಸ್ಸು ಗಲಿಬಿರಿ ಆಯಿತು ಅಂತ ಹೇಳಿದ್ರೆ ಜಗನ್ಮಾತೆಯ ದರ್ಶನ ಆಗುವುದಿಲ್ಲ, ಜಗತ್ತಿನ ದರ್ಶನ ಮಾತ್ರವೇ. ಕಾಮದಿಂದ ಜಗತ್ತಿನ ದರ್ಶನ, ಭಗವತ್ ಪ್ರೇಮದಿಂದ ಜಗನ್ಮಾತೆಯ ದರ್ಶನ. ಅಂಥದ್ದನ್ನು ನೀನು ಮಾಡಿಕೊಂಡಿದ್ದೀ, ಆದರೂ ಈ ಸುತ್ತಮುತ್ತ ಇವುಗಳೆಲ್ಲ ಇವೆಯಪ್ಪ, ಎಚ್ಚರವಾಗಿರ್ಬೇಕು. ಅವುಗಳು ಯಾವಾಗ ಮೋಸ ಮಾಡಿಬಿಡುತ್ತೋ, ಯಾವಾಗ ಕೈ ಕೊಟ್ಬಿಡುತ್ತೋ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಜ್ಞಾನ ನಯನಕ್ಕೆ ಪ್ರಹರಿ ರೇಖೋ, ಜ್ಞಾನ ನಯನದ ಕಾವಲು ಇಟ್ಟಿರು, ಕಾವಲು ಇಟ್ಟಿರ್ಬೇಕಂತೆ. ಜ್ಞಾನ ನಯನದ ಕಾವಲು, ಅದೆಂತಹ ಜ್ಞಾನ ನಯನ, ಆ ನಯನ ಮುಚ್ಚೋದೇ ಇಲ್ಲ. ಕಾವಲು ಇರತಕ್ಕಂತಹ ವ್ಯಕ್ತಿ ಕಣ್ಣು ಮುಚ್ಚಿಕೊಂಡಿದ್ರೆ ಅವನೇನ್ ಕಾವಲು ಕಾಯ್ತಾನೆ? ಎಂತೆಂಥ ಶಬ್ದಗಳಿಂದ ಈ ಹಾಡಿನ ರಚನೆಯಾಗಿದೆ. ಈ ಹಾಡಿನ ಮೂಲಕ ಮನಸ್ಸಿಗೆ, ನಮ್ಮ ಮನಸ್ಸಿಗೆ ನಾವೇ ಪಾಠ ಹೇಳ್ಕೊಳ್ಬೇಕಾಗತ್ತೆ. ಸುಮ್ಮನೆ ನಾವು ಬಾಕಿ ಉಳಿದವರು ಈ ಪಾಠ ಹೇಳೋದಕ್ಕೆ ಮುಂದಾಗ್ತೀವಿ, ಅದು ಒಳ್ಳೇದೇ ಅಂತ ಹೇಳ್ತೀನಿ. ಕೆಲವು ಸರ್ತಿ ನಾನು ನಾವೇನಾದ್ರೂ ಒಂದು ಪಾಠ ಕಲ್ತ್ಕೊಳ್ಬೇಕಾಗಿದ್ರೆ ಆ ಪಾಠವನ್ನು 10 ಜನರಿಗೆ ಹೇಳಬೇಕು. ನಾವು ಅದು ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ನಾನು ಅವರಿಗೆ ಹೇಳಿದ್ದು ಏನಪ್ಪ ಅದು, ಅದು ನನ್ನಲ್ಲಿ ಎಷ್ಟು ಮಟ್ಟಿಗಿದೆ ಅಂತ ಹೇಳ್ತಕ್ಕಂಥ ಆತ್ಮನಿರೀಕ್ಷಣೆ ಬರೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮನಸ್ಸು ನಿಲ್ತಾ ಇಲ್ಲ ಅಂತ ಹೇಳಿದ್ರೆ ಮನಸ್ಸು ನಿಲ್ಲತಕ್ಕಂಥ ವಿಧಾನವನ್ನು ಬಾಕಿ ಹೋದರು ತಿಳಿಸಿಕೊಡಿ ಅಂತ ನಾನು ಹೇಳೋದು. ಅಯ್ಯೋ ನನಗೇ ಗೊತ್ತಿಲ್ಲ ಇನ್ನೊಬ್ರಿಗೆ ಹ್ಯಾಕ್ ತಿಳಿಸ್ಕೊಡೋದು ಅಂತ ಹೇಳಿದ್ರೆ, ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ನಿಮ್ಮ ಮನಸ್ಸು ನಿಲ್ತದೆ ಅಂತ ಒಂದು ಹೊಸ ವಿಧಾನ ಇದು. ನಾನೇ ಕಂಡುಕೊಂಡಿದ್ದದು. ಯಾಕೆ ಕಂಡುಕೊಂಡೆ ಅಂತ ಹೇಳಿದ್ರೆ, ನಿಮಗೆಲ್ಲ ಪಾಠ ಹೇಳಿ ಹೇಳಿ ಹೇಳಿ ಹೇಳಿ ನಿಮಗೆಲ್ಲ ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಅರೆ ನಾನೆಷ್ಟು ಮಟ್ಟಿಗಿದ್ದೇನೆ ಅಂತ ಹೇಳ್ತಕ್ಕಂಥ ಆ ಮಾತನ್ನು ನನ್ನೊಳಗಡೆ ಹಾಕ್ಕೊಂಡು ಪಾಠ ಚೆನ್ನಾಗಿ ಕಲ್ತದ್ದಾಯ್ತು. ಅದಕ್ಕೋಸ್ಕರ ಹೇಳಿತು. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಆ ಮನುಷ್ಯ ಭಕ್ತ ಬ್ರಾಹ್ಮಭಕ್ತ ಹೇಳ್ತಾನಲ್ಲ, ಪಂಚದಶಿ ಓದಿದಿರೋ ಶಾಸ್ತ್ರ ಓದಿದಿರೋ ಅಂತ ಕೇಳಿದ್ದಕ್ಕೆ ಶ್ರೀರಾಮಕೃಷ್ಣ ಏನ್ ಹೇಳಿದ್ರು, ಮೊದಮೊದಲು ಇಂತಹ ಪುಸ್ತಕಗಳನ್ನು ಸ್ವಲ್ಪ ಕಣ್ಣಾಡಿಸಬೇಕಾಗುತ್ತೆ, ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ, ಆಮೇಲೆ ಏನ್ ಮಾಡಬೇಕು, ಸಾಧನೆ ಮಾಡಿ ಅತ್ಯಂತ ಅಮೂಲ್ಯವಾದಂತಹ ವಿಚಾರವನ್ನು ಕಾಪಾಡಿಕೊಳ್ಬೇಕು ಅಂತ, ಅಂತರಂಗದಲ್ಲಿ ಇರತಕ್ಕಂಥ ಅಮೂಲ್ಯ ವಿಚಾರಗಳನ್ನು ಕಾಪಾಡಿಕೊಳ್ಬೇಕು ಅಂತ ಈ ಹಾಡನ್ನು ಹೇಳಿ ಬಳಿಕ ಅವ್ರು ಹೇಳ್ತಾರೆ, ಸಾಧನೆಯ ಅವಸ್ಥೆಯಲ್ಲಿ ಅವು ಏನ್ ಹೇಳುತ್ತವೆ ಅಂತ ಅನ್ನೋದನ್ನ ತಿಳಿದುಕೊಳ್ಬೇಕಾಗ್ತದೆ. ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರ ಜ್ಞಾನದ ಅಭಾವವಿರದು. ಬಳಿಕ ಭಗವತಿ ಜ್ಞಾನ ರಾಶಿಯನ್ನ ನೂಕಿಕೊಡುತ್ತಲೇ ಇರ್ತಾಳೆ. ಸಾಧನೆಯ ಅವಸ್ಥೆಯಲ್ಲಿ ಅವು ಏನ್ ಹೇಳುತ್ತವೆ ಅಂತನ್ನೋದನ್ನ ತಿಳಿದುಕೊಳ್ಳಬೇಕಾಗುತ್ತದೆ ಅಂತ ಹೇಳಿದ್ರು. ಅವು ಅಂದ್ರೇನು, ಅವಸ್ಥೆ ಅಂತ ಹೇಳಿದ್ರೆ ಏನು? ವಚನ ವೇದ ಅದನ್ನು ಓದುವಾಗ ನಾವು ಇಂತಿಂತಹ ಜಾಗದಲ್ಲೆಲ್ಲ ಬಹಳಷ್ಟು ನಷ್ಟ ಮಾಡಿಕೊಳ್ತೇವೆ. ಅವಸ್ಥೆ ಅವಸ್ಥೆ ಅವಸ್ಥೆ ಅಂದ್ರೆ ಏನದು ಅಂದ್ರೆ ನಾವು ಓದ್ತೀವಲ್ಲ ಅದೇ ಅವಸ್ಥೆ ಅಲ್ಲ. ಸಾಧನೆಯ ಅವಸ್ಥೆಯಲ್ಲಿ ಅಂತನೋ ಮಾತು ಏನರ್ಥ? ಸಾಧನೆಯ ಸ್ಥಿತಿಯಲ್ಲಿ, ಸಾಧನೆಯ ಸ್ಥಿತಿಯಲ್ಲಿ ಅದೊಂದು ಅವಸ್ಥೆ, ಅದು ಅದೊಂದು ಸ್ಥಿತಿ, ದುರವಸ್ಥೆ ಅಲ್ಲ, ಅದೊಂದು ಸ್ಥಿತಿ. ಸಾಧನಾ ವೇಳೆ, ಸಾಧನಾ ಸಮಯದಲ್ಲಿ ಅವು ಏನ್ ಹೇಳುತ್ತವೆ ಅನ್ನೋದನ್ನು ಸ್ವಲ್ಪ ತಿಳಿದುಕೊಳ್ಬೇಕಾಗುತ್ತೆ. ಅವು ಅಂದ್ರೆ ಯಾವುದು? ಆ ಗ್ರಂಥಗಳು, ಗ್ರಂಥಗಳು ಅಂತಿವೆಯಲ್ಲ, ಆ ಪುಸ್ತಕಗಳು. ಪುಸ್ತಕಗಳು ಬಹಳಷ್ಟು ಸಹಾಯ ಮಾಡುತ್ತವೆ. ಯಾರಿಗೆ ಏನೂ ತಿಳಿದಿಲ್ವೋ ಅವರಿಗೆ ಎಲ್ಲವನ್ನು ಹೇಳಿಕೊಡುವವರು ಯಾರಿರ್ತಾರೆ, ಎಲ್ಲಿರ್ತಾರೆ? ಪುಸ್ತಕ ಎಲ್ಲರಂದ್ರಲ್ಲಿ ಇರುತ್ತೆ. ಓದೋದಕ್ಕೆ ಸ್ವಲ್ಪ ಅಭ್ಯಾಸ ಮಾಡಿರ್ಬೇಕಾಗುತ್ತೆ, ಆಮೇಲೆ ಓದುವ ಮನಸ್ಸು ಮಾಡಬೇಕಾಗುತ್ತೆ ಅಷ್ಟೇನೆ. ಆ ಪುಸ್ತಕಗಳನ್ನ ಮೊದಲು ಒಂದಿಷ್ಟು ನೋಡಬೇಕಾಗುತ್ತೆ. ಯೋಗವನ್ನು ಆಚರಿಸಬೇಕು ಅಂತನ್ನುವರು ಒಂದಿಷ್ಟು ಓದಬೇಕಾಗುತ್ತೆ. ಓ, ಶ್ರೀರಾಮಕೃಷ್ಣ ಏನು ಓದಲೇ ಇಲ್ವಲ್ಲ, ಹಾಗಾದ್ರೆ ನೀವು ಕೂಡ ಶ್ರೀರಾಮಕೃಷ್ಣ ಆಗ್ಬೇಕಾಯ್ತಲ್ಲ, ಯಾಕಾಗಲಿಲ್ಲ? ಎಲ್ಲರೂ ಶ್ರೀರಾಮಕೃಷ್ಣ ಆಗೋದಕ್ಕೆ ಸಾಧ್ಯವೇ? ಶ್ರೀರಾಮಕೃಷ್ಣದಂತೆ ಓದದೇ ಇರೋದಕ್ಕೆ ಎಲ್ರಿಂದ ಸಾಧ್ಯ? ಆದ್ರೆ ಬಾಕಿ ಉಳಿದವರೆಲ್ಲ ಒಂದಿಷ್ಟು ಪ್ರಾಥಮಿಕ ಅಭ್ಯಾಸವನ್ನ, ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲ, ಈ ವಿಷಯದಲ್ಲಿ ಪ್ರಾಥಮಿಕ ವಿಚಾರಗಳನ್ನು ಒಂದಷ್ಟು ತಿಳ್ಕೊಂಡಿರಬೇಕಾಗುತ್ತೆ. ಅದನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಆದರೆ ಭಗವಂತನ ಸಾಕ್ಷಾತ್ಕಾರ ದೊರೆತ ಮೇಲೆ ಬರತಕ್ಕಂತಹ ಜ್ಞಾನ ಇನ್ನೂ ಅಧಿಕ. ಯಾತಕ್ಕೆ ಅಂತಂದ್ರೆ ಜಗನ್ಮಾತೆ ತಳ್ಳಿಕೊಡ್ತಾಳೆ. ಅದನ್ನು ಕೂಡ ಹಲವಾರು ಉದಾಹರಣೆಗಳಿಂದ ಹೇಳಿದ್ದುಂಟು ಶ್ರೀರಾಮಕೃಷ್ಣರು. ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಮಗು ಬರೆಯೋದಕ್ಕೆ ಆರಂಭಿಸಿದಾಗ ಮೊದಮೊದಲು ಅಕ್ಷರದ ಮೇಲೆ ಅಕ್ಷರವನ್ನು ನೋಡಿ ನೋಡಿ ಬರೀಬೇಕಾಗುತ್ತದೆ. ಆದರೆ ಕ್ರಮೇಣ ಅದು ನೀರು ಕುಡಿದ ಹಾಗೆ ಬರೆದುಕೊಂಡು ಹೋಗಿಬಿಡ್ತದೆ. ಇದು ಇನ್ನೊಂದು ಉದಾಹರಣೆ. ಇದು ಆಧ್ಯಾತ್ಮಿಕ ಸಾಧಕರು ಅಂತ ಹೇಳ್ತಕ್ಕಂಥವ್ರು ಮೊದಲು ಸ್ವಲ್ಪ ಪುಸ್ತಕ ನೋಡಿಕೊಂಡು ಸ್ವಲ್ಪ ಸಾಧನೆ ಮಾಡಿ, ಸ್ವಲ್ಪ ಪುಸ್ತಕ ನೋಡಿಕೊಂಡು ಸ್ವಲ್ಪ ಸಾಧನೆ ಮಾಡಿ, ಸ್ವಲ್ಪ ಪುಸ್ತಕ ನೋಡಿಕೊಂಡು ಸ್ವಲ್ಪ ಸಾಧನೆ ಮಾಡಿ, ಮೊದಲು ಹೆಚ್ಚು ಪುಸ್ತಕ ನೋಡಿಕೊಂಡು ಸ್ವಲ್ಪ ಸಾಧನೆ ಮಾಡಿ, ಹೆಚ್ಚು ಪುಸ್ತಕ ನೋಡಿಕೊಂಡು ಸ್ವಲ್ಪ ಸಾಧನೆ ಮಾಡಿ, ಆಮೇಲೆ ಕಡಿಮೆ ಪುಸ್ತಕ ಓದ್ಕೊಂಡು ಹೆಚ್ಚು ಸಾಧನೆ ಮಾಡಿ, ಕಡಿಮೆ ಪುಸ್ತಕ ನೋಡಿ ಹೆಚ್ಚು ಸಾಧನೆ, ಈ ರೀತಿಯಲ್ಲಿ ಹೋಗಬೇಕಾಗುತ್ತೆ. ಆಮೇಲೆ ಬರೀ ಸಾಧನೆಯಲ್ಲಿ ಲೀಲಾಜಾಲವಾಗಿ ಮುಳುಗಿರಬೇಕಾಗುತ್ತೆ ಅಂತನ್ನುವ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ಅಕ್ಷರಾಭ್ಯಾಸವನ್ನು ಮಾಡುವಾಗ ಅದೇನಷ್ಟು ಮಹಾಪರ್ವತದಷ್ಟು ಸಾಹಸವನ್ನು ಮಾಡ್ತಾ ಇದ್ರೆ ಅಭ್ಯಾಸವಾದ ಮೇಲೆ ಲೀಲಾಜಾಲವಾಗಿ ಬರ್ತದೆ ಅಂತನೋ ಉದಾಹರಣೆ ಕೊಡೋದ್ರ ಮೂಲಕ. ಇನ್ನೊಂದು ಉದಾಹರಣೆ ಹೇಳಿದ್ರು ಶ್ರೀರಾಮಕೃಷ್ಣ. ಚಿನ್ನ ಕರಗಿಸುವಾಗ ಬಹಳ ಚಟುವಟಿಕೆಯಿಂದ ಕೆಲಸ ಮಾಡಬೇಕು. ಒಂದು ಕೈಯಲ್ಲಿ ತಿದಿ, ಇನ್ನೊಂದು ಕೈಯಲ್ಲಿ ವೀಷಣಿಗೆ, ಬಾಯಲ್ಲಿ ಕೊಳವೆ. ಚಿನ್ನ ಕರಗದವರೆಗೆ ಇಷ್ಟೊಂದು ಮಾಡಬೇಕಾಗ್ತದೆ. ಕರಗಿದ ನಂತರ ಅಚ್ಚಿಗೆ ಸುರಿದ ಒಡನೆಯೇ ನಿಶ್ಚಿಂತೆ. ಈ ಮಾತು ಇನ್ನೊಂದು. ಚಿನ್ನವನ್ನು ಕರಗಿಸುವ ಉದಾಹರಣೆ ಕೊಡ್ತಾರೆ. ಅಕ್ಸಾಲಿಗಳ ಬಳಿಗೆ ಹೋಗಬೇಕು. ಅದು ಯಾವ ಅಕ್ಸಾಲಿಗಳು ಅಂತ ಹೇಳಿದ್ರೆ, ಈ ಅಗ್ಗಿಷ್ಟಿಗೆ ಇಟ್ಕೊಂಡು ತಿದಿ ಹೊಡ್ಕೊಂಡು ಆಮೇಲೆ ಗಾಳಿ ಬೀಸಿಕೊಂಡು ಕೊಳವೆ ಉತ್ತ ಚಿನ್ನ ಕರಗಿಸ್ತಾರಲ್ಲ, ಆ ಅಕ್ಸಾಲಿಗಳ ಬಳಿಗೆ ಹೋಗಬೇಕು. ಹಳ್ಳಿಗಳಲ್ಲಿ ಇರ್ತಾರಂಥವ್ರು. ಇಲ್ಲಿ ಶ್ರೀರಾಮಕೃಷ್ಣ ಹೇಳು ಕ್ರಮ ನೋಡಿ. ಚಿನ್ನ ಕರಗಿಸುವಾಗ ಬಹಳ ಚಟುವಟಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಏನು, ಆ ಯಾವ ರೀತಿ ಚಟುವಟಿಕೆಯಿಂದ ಕೆಲಸ ಮಾಡಬೇಕಂತೆ, ಒಂದು ಕೈಯಲ್ಲಿ ತಿದಿ, ಇನ್ನೊಂದು ಕೈಯಲ್ಲಿ ಭೀಷಣಿಗೆ, ಬಾಯಲ್ಲಿ ಊದ್ಕೊಳ್ಳುವೆ ಅಂತೆ. ಇದನ್ನು ಕೇಳುವಾಗ ಮೂರು ಬಗೆಯ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ ಒಂದು ಅರ್ಥ ಬರುತ್ತೆ ನಮಗೆ. ಅದೇ ಎಚ್ಚರದಿಂದ ಓಡಬೇಕು ಅಂತ ಹೇಳಿದ ಅದಕ್ಕೇನೆ. ಒಂದು ಕೈಯಲ್ಲಿ ತಿದಿ ಹಿಡ್ಕೊಂಡ್ರೆ ಆ ತಿದಿ ಏನ್ ಕೆಲಸ ಮಾಡುತ್ತೆ, ಗಾಳಿ ಬೀಸುತ್ತೆ, ಬೆಂಕಿ ಜಾಸ್ತಿ ಒರಿಯೋದಕ್ಕೆ ಗಾಳಿ ಬೀಸುತ್ತೆ. ಬೀಸಂಗೆ ಕೈಯಲ್ಲಿದ್ರೆ ಅದೇನ್ ಮಾಡುತ್ತೆ, ಅದು ಕೂಡ ಗಾಳಿ ಹಾಕುತ್ತೆ. ಅದು ಕೂಡ ಬೆಂಕಿ ನೂರಿಸ್ತಾ ಇರ್ತದೆ. ಬಾಯಲ್ಲಿ ಊದು ಕೊಳವೆ ಇಟ್ಟಿದ್ರೆ ಅದೇನು ಮಾಡುತ್ತೆ, ಅದು ಕೂಡ ಗಾಳಿ ಬೀಸುತ್ತೆ. ಚಿನ್ನ ಕರಗಬೇಕಾದ್ರೆ ಬೆಂಕಿ ಧಗ ಧಗನೆ ಉರಿಯಬೇಕಾಗ್ತದೆ. ಅದಕ್ಕೋಸ್ಕರ ಅವನತ್ರ ಇರತಕ್ಕಂತಹ ಸಾಮಗ್ರಿಗಳು ಇಷ್ಟು, ಇಷ್ಟರಿಂದಲೂ ಕೂಡ ಆ ಅಗ್ನಿಯನ್ನು ಚೆನ್ನಾಗಿ ಧಗಧಗಿಸಿ ಉರಿಯುವಂತೆ ಮಾಡಿ ಆ ಚಿನ್ನವನ್ನು ಕರಗಿಸಬೇಕು ಅಂತ. ಚಿನ್ನವನ್ನು ಕರಗಿಸುವ ಸಂದರ್ಭದಲ್ಲಿ ತುಂಬಾ ಚಟುವಟಿಕೆಯಿಂದಿರಬೇಕು ಅಂತ ಹೇಳಿದರು. ಅವನು ಮಧ್ಯೆ ಒಂದು ಬೀಡಿ ಸೇದಕ್ಕೆ ಟೈಮ್ ಇಲ್ಲ ಅವನಿಗೆ, ಅಥವಾ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಹೋಟೆಲ್ ಹೋಗ್ಬಿಟ್ಟು ಒಂದು ಬೈಟು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಆ ಚಿನ್ನ ಕರಗಿ ಅಚ್ಚಿಗೆ ಸುರಿಯುವವರೆಗೆ ಸ್ವಲ್ಪವೂ ವಿಶ್ರಾಂತಿ ಇಲ್ಲದೆ ಅವನು ದುಡಿಯಬೇಕು ಅನ್ನುವ ಒಂದು ಭಾವನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನಮ್ಮದೇ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನಮ್ಮ ಕಾರ್ಯ ಅಂತ ಹೇಳ್ತಕ್ಕಂಥದ್ದು ಕೈಗೂಡುವವರೆಗೆ ನಿರಂತರವಾಗಿ ಸಾಧನೆ ನಡೆಸಬೇಕು ನಾವು ಅಂತ ಹೇಳ್ತಕ್ಕಂಥ ಮಾತನ್ನ ಈ ಒಂದು ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಕಾರ್ಯ ಕೈಗೂಡುವವರೆಗೆ ಸುಮ್ಮನೆ ಇರುವಂತಿಲ್ಲ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದುಂಟು. ಆ ಕೃಷಿಕರು ಹೊಲಕ್ಕೆ ಕಾಲುವೆಯನ್ನು ತೋಡಿ ನೀರನ್ನು ತರುವಂತಹ ಸಾಹಸದ ಬಗ್ಗೆ ಒಂದು ಕತೆ ಹೇಳಿದ್ದನ್ನು ನೀವೆಲ್ಲ ಕೇಳೇ ಇದ್ದೀರದನ್ನ. ಇಲ್ಲಿ ಚಿನ್ನ ಕರಗಿಸುವಂತಹ ಕೆಲಸವನ್ನ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಈ ಇರ್ತಕ್ಕಂತಹ ವ್ಯಕ್ತಿತ್ವ ಇದೆಯಲ್ಲ, ಇದನ್ನು ಕರಗಿಸಬೇಕಾಗತ್ತೆ. ಆಧ್ಯಾತ್ಮಿಕ ಅಚ್ಚಿಗೆ ಈ ಕರಗಿಸಿದ ವ್ಯಕ್ತಿತ್ವವನ್ನು ಸುರಿದು ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನಾಗಿ ಮಾಡಿಕೊಳ್ಬೇಕಾಗತ್ತೆ. ನಾಮ ಸಂಕೀರ್ತನೆ, ಜಪ, ಧ್ಯಾನ, ಪಾರಾಯಣ ಇಲ್ಲಿ ಹೇಳಿದ್ರಲ್ಲ, ಒಂದ್ ಕೈಲಿ ತಿದಿ, ಇನ್ನೊಂದು ಕೈಲಿ ಭೀಷಣಿಗೆ, ಇನ್ನೊಂದು ಕೈಲಿ ಊದ್ಕೊಳ್ಬೆ, ಎಲ್ಲ ಒಂದೇ ಕೆಲಸ ಮಾಡೋದು. ಹಾಗೇನೇನೆ ನಾಮಜಪ, ಧ್ಯಾನ, ಅಧ್ಯಯನ, ಆಮೇಲೆ ಪಾರಾಯಣ, ಸಂಕೀರ್ತನೆ, ಇವೆಲ್ಲವೂ ಕೂಡ ನಮ್ಮ ಸಾಧನಾ ಜ್ವಾಲೆಯನ್ನ, ತಪೋ ಜ್ವಾಲೆಯನ್ನ ಅಧಿಕಗೊಳಿಸ್ತದೆ. ಅದರಿಂದ ನಮ್ಮ ಪ್ರಾಪಂಚಿಕ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಕರಗಿ ಹೋಗ್ತಾ ಇರ್ತದೆ, ಕರಗ್ತಾ ಇರ್ತದೆ. ಕರಗಿ ಕರಗಿ ಕರಗಿ ಕರಗಿ ಕರಗಿ ಸಿದ್ಧವಾದ ಮೇಲೆ, ನೀರಾದ ಮೇಲೆ ಅದನ್ನ ಬಿಡಬಾರದು. ಅದನ್ನ ಭಗವಂತ ಅಂತನ್ನುವ ದಿವ್ಯವಾದ ಅಚ್ಚಿಗೆ ಸುರಿಬೇಕು. ನಾವು ಭಗವಂತನೇ ಆಗಿಬಿಡ್ತೇವೆ, ಭಗವತ್ ಸ್ವರೂಪರೇ ಆಗಿ ಆ ಅಚ್ಚಿನಲ್ಲೇ ಇದನ್ನ ಹಾಕಿದ್ದಾಯ್ತಲ್ಲ, ಅದಕ್ಕೋಸ್ಕರ. ಈ ರೀತಿಯಲ್ಲಿ ಈ ಒಂದು ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಬಹುದಾಗತ್ತೆ. ಶ್ರೀರಾಮಕೃಷ್ಣ ಮುಂದುವರೆಸ್ತಾ ಹೇಳ್ತಾರೆ, ಶಾಸ್ತ್ರಗಳನ್ನು ಕೇವಲ ಓದಿಬಿಟ್ಟರೆ ಸಾಲದು. ಕಾಮಕಾಂಚನಾಸಕ್ತಿ ಇತ್ತು ಅಂದ್ರೆ ಶಾಸ್ತ್ರಗಳ ಮರ್ಮ ತಿಳಿದುಕೊಳ್ಳೋದಕ್ಕೆ ಅದು ಬಿಟ್ಟುಕೊಡೋದಿಲ್ಲ. ಸಂಸಾರ ಆಸಕ್ತಿಯ ದೆಸೆಯಿಂದ ಜ್ಞಾನ ಲೋಪವಾಗಿ ಬಿಡ್ತದೆ. ಇದು ಇನ್ನೊಂದು ಅದ್ಭುತವಾದ ಮಾತು. ಕಾಮಕಾಂಚನ ತ್ಯಾಗ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಮೊದಲಿಂದ ಹೇಳ್ತಾ ಇದ್ದಾರೆ, ಹತ್ತು ಪುಟಗಳಿಗೂ ಅನ್ಸತ್ತಿ ಹೇಳ್ತಾ ಇರ್ತಾರೆ. ಇನ್ನೂ ಏನು ಹೇಳೋದು, ಬಿಡೋದಿಲ್ಲ ಅವರು. ನಾವು ಬಿಡುವುದಿಲ್ಲ, ಅವರು ಬಿಡುವುದಿಲ್ಲ. ಹೌದು, ಶ್ರೀರಾಮಕೃಷ್ಣರು ಇದನ್ನ ಹೀಗೆ ಹೇಳಿದ್ರು ಕೂಡ ಗೃಹಸ್ಥರು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಬರಬೇಕು ಅಂತನ್ನೋದನ್ನು ನಾನು ಆಗಾಗ ಹೇಳಿದ್ದೀನಿ ನಾನು. ಆದರೆ ಅವರು ಕೂಡ ಕ್ರಮೇಣ ಕಾಮಕಾಂಚನ ಆಸಕ್ತಿಯಿಂದ ವಿಮುಕ್ತರಾಗತಕ್ಕಂತಹ ಪ್ರಯತ್ನವನ್ನ ಮಾಡಲೇಬೇಕಾಗುತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾರೆ, ಶಾಸ್ತ್ರಗಳ ಮರ್ಮ ತಿಳಿದುಕೊಳ್ಳೋದಿಕ್ಕೆ ಅದು ಬಿಟ್ಟುಕೊಡೋದಿಲ್ಲ. ಕಾಮಕಾಂಚನ ಆಸಕ್ತಿ, ಇಲ್ಲಿ ಕಾಮಕಾಂಚನ ಬರೀ ಅಷ್ಟೇ ಅಲ್ಲ, ಆಸಕ್ತಿ ಸೇರಿಸಿದ್ದಾರೆ ಶ್ರೀರಾಮಕೃಷ್ಣ. ಮೊನ್ನೆ ತಾನೇ ಕೆಲವು ಕ್ರೈಸ್ತ ಪಾದ್ರಿಗಳು ಇಲ್ಲಿಗೆ ಬಂದಿದ್ರು. ನಮ್ಮಲ್ಲಿಯೂ ಸನ್ಯಾಸಿಗಳಿದ್ದಾರೆ, ಇದು ಒಂದು ಮಠ. ಅವರಲ್ಲಿಯೂ ಸನ್ಯಾಸಿಗಳಿರ್ತಾರೆ, ಅದು ಒಂದು ಮಠ. ಅವರು ಇನ್ನಷ್ಟು ಯಶಸ್ವಿಯಾಗಿ ತಮ್ಮ ಮಠವನ್ನು ನಡೆಸಬೇಕು ಅಂತನ್ನುವ ಉದ್ದೇಶದಿಂದ ನಿಮ್ಮ ಮಠ ಇಷ್ಟೊಂದು ಯಶಸ್ವಿಯಾಗುವುದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿದುಕೊಂಡು ಅದನ್ನು ತಮ್ಮ ಮಠದಲ್ಲೂ ಕೂಡ ಅನುಷ್ಠಾನಕ್ಕೆ ತಂದುಕೊಂಡು ಮುಂದುವರಿಯುವಂತಹ ಈ ಒಂದು ವಿಚಾರ ದೃಷ್ಟಿಯನ್ನು ಇಟ್ಟುಕೊಂಡು ಪರಸ್ಪರ ವಿಚಾರ ವಿನಿಮಯಕ್ಕಾಗಿ ಬಂದಿದ್ದಾರೆ. ಅಲ್ಲಿ ಒಬ್ಬರು ಪಾದ್ರಿಗಳು ಒಂದು ಪ್ರಶ್ನೆಯನ್ನು ಹಾಕಿದರು, ಈ ನಡುವೆ ನಮ್ಮಲ್ಲಿ ಅಂತಂದರೆ ಅವರ ಕ್ರಿಸ್ತಾನ್ ಧರ್ಮದ ಸನ್ಯಾಸಿಗಳಲ್ಲಿ ಒಂದು ವಿಷಯ ಪುನಃ ಚಿಂತಿಸಲ್ಪಡ್ತಾ ಇದೆ, ಪುನರಾಲೋಚನೆ ಮಾಡ್ತಾ ಇದ್ದಾರೆ ಆ ವಿಷಯದ ಮೇಲೆ. ಯಾವುದು ಅಂತಂದ್ರೆ, ಸನ್ಯಾಸಿಗಳು ಬ್ರಹ್ಮಚರ್ಯ ಅಂತಂದ್ರೆ ಮದುವೆ ಆಗಬೇಕೋ ಬೇಡವೋ ಅಂತ, ಅಂದ್ರೆ ಕ್ರೈಸ್ತ ಸನ್ಯಾಸಿಗಳು. ಅಲ್ಲಿ ಪ್ರೊಟೆಸ್ಟೆಂಟ್ಸ್ ಅಂತ ಒಂದು ಜನ ಇದ್ದಾರೆ, ಕ್ಯಾಥೋಲಿಕ್ಸ್ ಅಂತ ಇಬ್ರು, ಎರಡು ಬಗೆ. ಕ್ಯಾಥೋಲಿಕ್ಸ್ ಅವರು ಮದುವೆ ಮಾಡ್ಕೊಳ್ಳೋದಿಲ್ಲ, ಆದರೆ ಪ್ರೊಟೆಸ್ಟೆಂಟ್ಸ್ ಮದುವೆ ಆಗಿಯೂ ಕೂಡ ಅವರು ಪಾದ್ರಿಗಳಾಗಿ ಕೆಲಸ ಮಾಡ್ತಾರೆ. ಅವರು ಈಗೀಗ ನಮ್ಮ ಭಾರತ ದೇಶದ ಋಷಿ ಪರಂಪರೆಯನ್ನ ಗಮನದಲ್ಲಿಟ್ಟುಕೊಂಡು ಹೊಸದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ತಮ್ಮ ಸನ್ಯಾಸ ಸಿದ್ಧಾಂತದ ವಿಷಯದಲ್ಲಿ. ಋಷಿಗಳು ಮದುವೆ ಆಗಿದ್ರಲ್ಲ, ಋಷಿಗಳು ಮದುವೆ ಆದದ್ದನ್ನು ಮಾತ್ರ ಕಂಡ್ರು, ಋಷಿಗಳ ತಪಸ್ಸಿನ ಘೋರತೆಯನ್ನ ಅವರು ಇನ್ನೂ ಗುರುತಿಸಲಿಲ್ಲ, ಅದು ಬೇರೆ ವಿಚಾರ. ಯಾವುದು ಸುಲಭವೋ ಮತ್ತು ಯಾವುದು ಇಷ್ಟವೋ ಅದರ ಕಡೆಗೆ ಗಮನ ಹೋಗೋದು ಸಹಜ ತಾನೇ. ಆದ್ರಿಂದ ಆ ಬಗ್ಗೆ ಒಂದು ಚರ್ಚೆ ಇವತ್ತು ನಡೀತಾ ಇದೆ. ಪ್ರೊಟೆಸ್ಟೆಂಟ್ಸ್ ಯಾವ ರೀತಿಯಲ್ಲಿ ಮದುವೆ ಮಾಡಿಕೊಂಡು ಕೂಡ ಪಾದ್ರಿಗಳಾಗಿ ಚರ್ಚ್ ಅನ್ನು ನಡೆಸ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ನಾವು ಕ್ಯಾಥೋಲಿಕ್ಸ್ ಅಂತ ಹೇಳ್ತಕ್ಕಂಥವರು ಕೂಡ ಮದುವೆ ಆಗೋದಕ್ಕೆ ನೀವು ಒಪ್ಪಿಗೆ ಕೊಡಬೇಕು, ಇದೊಂದು ನೈಸರ್ಗಿಕ ಕ್ರಿಯೆ, ಇದು ಅತ್ಯಂತ ಸಹಜವಾದಂತಹ ಕ್ರಿಯೆ, ಮನುಷ್ಯ ಮಾತ್ರರೆಲ್ಲರೂ ಕೂಡ ಸಹಜವಾಗಿ ಬಳಸಬಹುದಾದಂತಹದ್ದು, ಆದ್ರಿಂದ ಊಟದಷ್ಟೇ ಸಹಜವಾದಂತಹ ಕ್ರಿಯೆ, ಆದ್ರಿಂದ ಇದನ್ನು ಯಾರು ನೀವು ಬೇಡ ಅಂತ ಹೇಳ್ತಾ ಇದ್ದೀರಿ? ಅದಿದ್ದು ಕೂಡ ನಾವು ಪಾದ್ರಿಗಳಾಗಿರೋದಕ್ಕೆ ಏನು ಕಷ್ಟ, ಗೌನ್ ಹಾಕೋದಕ್ಕೆ ಏನು ಕಷ್ಟ? ಅವ್ರು ಗೌನ್ ಹಾಕ್ತಾರೆ, ನಾವು ಕಾವಿ ಬಟ್ಟೆ ಹಾಕ್ತೇವೆ ಅಷ್ಟೇನೆ, ಬಟ್ಟೆ ಹಾಕೋದಕ್ಕೆ ಏನು ಕಷ್ಟ ಅಂತ ಅವ್ರು ಹೇಳೋದು. ಆ ಪ್ರಶ್ನೆಯನ್ನ ಇಲ್ಲಿ ಅವರು ಇಟ್ಟು, ನಮ್ಮ ಮುಂದೆ ಇಟ್ಟು ಅವ್ರು ಹೇಳಿದ್ರು, ನಿಮ್ಮಲ್ಲಿ ಅದ್ರ ಬಗ್ಗೆ ಏನು ಯೋಚನೆ ಮಾಡಲಿಲ್ವಾ ಇನ್ನು ಅದ್ರ ಬಗ್ಗೆ ಅಂತ ಕೇಳಿದ್ರು. ನೋಡಿ, ನಮಗೆ ಕೆಲಸದಕ್ಕೆ ಬಂದ್ರು ಅವರು, ಹೊಸ ಹೊಸ ವಿಷಯ. ಆಗ ನಾವು ಅವರಿಗೆ ಹೇಳಿದ್ದಾಯ್ತು, ನೋಡಿ, ಪಾದ್ರಿಗಳಾಗೋದು, ಸಾಮಾನ್ಯ ಸನ್ಯಾಸಿಗಳಾಗೋದು, ಆಮೇಲೆ ಈ ಅರ್ಚಕರಾಗೋದು, ಪ್ರೀಸ್ ಅಂತ ಹೇಳ್ತಾರೆ, ಅರ್ಚಕರಾಗೋದು, ಪೂಜೆ ಮಾಡೋದು, ವಿಧಿವಿಧಾನಗಳನ್ನು ನಡೆಸೋದು, ಇಂತಹ ವಿಚಾರಗಳಿಗೆ ಮದುವೆ ಮಾಡಿಕೊಂಡಿದ್ರಿಂದ ಯಾವ ಒಂದು ತೊಂದರೆಯೂ ಬರೋದಿಲ್ಲ. ವಿವಾಹ ಆಗಬಾರದು, ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತನೋ ಮಾತನ್ನು ಹುಟ್ಟುಕೊಂಡದ್ದು ಯಾತಕ್ಕೆ ಅಂತನೋ ವಿಚಾರವನ್ನು ಹೇಳಿಬಿಡ್ತೇನೆ. ಯೋಗ ಯೋಗ ಅಂತ ಒಂದಿದೆ, ಅದರಲ್ಲೂ ಸಮಾಧಿ ಸ್ಥಿತಿ ಸಮಾಧಿ ಸ್ಥಿತಿ ಅಂತ ಒಂದಿದೆ. ಆ ಸಮಾಧಿ ಸ್ಥಿತಿ ನಡೀಬೇಕಾದ್ದು ನಮ್ಮ ಶರೀರದಲ್ಲೇ, ಸಹಸ್ರಾರದಲ್ಲಿ, ಶಿರೋಭಾಗದಲ್ಲಿರುವಂತಹ ಸಹಸ್ರಾರದಲ್ಲಿ. ಅಲ್ಲಿವರೆಗೆ ಈ ಜೀವಾತ್ಮ ತಲುಪಬೇಕಾದ್ರೆ ಕುಂಡಲಿನಿ ಶಕ್ತಿ ಅಂತ ಹೇಳತಕ್ಕಂತಹದ್ದು ಎಚ್ಚತ್ತು ಊರ್ಧ್ವಗಾಮಿಯಾಗಿ ಹರಿತಾ ಇರಬೇಕಾಗತ್ತೆ. ಕೆಳಗಡೆಯ ಆ ಅಪರಿಮಿತವಾದಂತಹ ಶಕ್ತಿ ಅನ್ನೋದು ಕೆಳಗಡೆಯಿಂದ ಮೇಲುಮುಖವಾಗಿ ಹರಿದು ಸಹಸ್ರಾರದಲ್ಲಿ ಸೇರುವವರೆಗೆ ಪ್ರಚಂಡವಾದ ಶಕ್ತಿ ಬೇಕಾಗುತ್ತೆ. ಆ ಶಕ್ತಿ ಇರೋದು ಯಾವ ಒಂದು ಸಂತಾನೋತ್ಪತ್ತಿಯ ಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೇವೋ ಅದರಲ್ಲೇ. ಒಬ್ಬ ಮನುಷ್ಯ ತನಗೆ ಸರಿತೂಗತಕ್ಕಂತಹ ಅಥವಾ ತನ್ನನ್ನು ಮೀರಿಸುವಂತಹ ಇನ್ನೊಬ್ಬ ವ್ಯಕ್ತಿ, ಇನ್ನು 10 ಜನ ವ್ಯಕ್ತಿಗಳನ್ನ ಅವನು ಸೃಷ್ಟಿಸುತ್ತಾನಲ್ಲ, ಸೃಷ್ಟಿಸಬೇಕಾದ್ರೆ ಅವನು ಎಷ್ಟು ಶಕ್ತಿಯನ್ನ ಅವನು ವಿನಿಯೋಗಿಸಬೇಕಾಗ್ತದೆ ಅಂತನ್ನೋದನ್ನೆಲ್ಲ ನಮ್ಮ ಯೋಗಿಗಳು ಲೆಕ್ಕಾಚಾರ ಹಾಕಿದರು. ಈ ಶಕ್ತಿಯೆಲ್ಲ ಹೊರಗಡೆಯ ಕಾರ್ಯಕ್ಕೆ ಉಪಯೋಗಿಸಲ್ಪಡ್ತು ಅಂತ ಹೇಳಿದ್ರೆ, ನಾವು ಮೇಲ್ಮುಖವಾಗಿ ಪ್ರಯಾಣ ಮಾಡಿ ಸಹಸ್ರಾರದಲ್ಲಿ ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಸಾಧ್ಯ ಆಗೋದಿಲ್ಲ ಅಂತನ್ನೋದನ್ನ ಅವರೆಲ್ಲ ತಮ್ಮ ಅನುಭವದಲ್ಲಿ ಕಂಡುಕೊಂಡ್ರು. ಹೇಗೆ 100 ಮೆಟ್ಟಲು ಇರತಕ್ಕಂತಹ ಮೆಟ್ಟಿಲುಗಳನ್ನ, 100 ಮೆಟ್ಟಲು ಇರತಕ್ಕಂತಹ ಒಂದು ಮಹಡಿಯನ್ನು ಏರ್ಬೇಕಾದ್ರೆ ಕಾಲಿಗೆ ಎಷ್ಟು ಶಕ್ತಿ ಇರಬೇಕಾಗತ್ತೆ, ಎದೆಗೆ ಎಷ್ಟು ಶಕ್ತಿ ಇರಬೇಕಾಗತ್ತೆ. ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಹೇಳ್ತಾರೆ, ನೀವು ಮೆಟ್ಲತ್ತಬೇಡಿ, ಸ್ವಲ್ಪ ಇಳಿಜಾರು ಜಾಗದಲ್ಲೇ ಮೆಲ್ಲ ನಡ್ಕೊಂಡು ಹೋಗಿ ಏನೋ ಅಂತ ಹೇಳ್ತಿರ್ತಾರೆ. ಗಟ್ಟಿಯಾಗೂ ಹೇಳೋದಿಲ್ಲ ಅದನ್ನ, ಯಾಕೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ. ಒಂದು ಮೆಟ್ಲು ಹತ್ತಬೇಕಾದ್ರೆ ಈ ಶರೀರದ ಮಂಡಿಗೆ ಮತ್ತು ಎದೆಗೆ, ಮಂಡಿಗೆ ಎದೆ ಗುಂಡಿಗೆ ಎಷ್ಟು ಶಕ್ತಿ ಇರಬೇಕಾಗುತ್ತೆ. ಹಾಗೇನೇನೆ ಆಧ್ಯಾತ್ಮಿಕ ಶಕ್ತಿಯನ್ನು ಮೇಲೇರಿಸಿಕೊಂಡು ಹೋಗಿ ಸಮಾಧಿ ಸ್ಥಿತಿಯನ್ನು ನಾವು ಹೊಂದಿಕೊಳ್ಬೇಕಾದ್ರೆ ಆ ಶಕ್ತಿ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಮಾತ್ರವೇ ಹೇಳಲಾಗಿದೆ. ಇಲ್ಲದೆ ಹೋದರೆ ಮದುವೆ ಮಾಡಿಕೊಳ್ತಕ್ಕಂಥದ್ದು ಏನು ಪಾಪದ ಕೆಲಸ ಅಲ್ಲ ಅಂತ ಅನ್ನೋ ವಿಷಯವನ್ನು ಮುಂದಿಟ್ಟಾಗ ಸುಮ್ಮನಾದ್ರವರು. ಯಾರಿಗೆ ಆ ಪರಮಯೋಗ ಅಂತ ಹೇಳ್ತಕ್ಕಂಥದ್ದನ್ನು ಸಿದ್ಧಿಸಿಕೊಳ್ಬೇಕು ಅಂತನ್ನುವ ಇಷ್ಟ ಇದೆಯೋ, ದೃಢ ಸಂಕಲ್ಪ ಇದೆಯೋ, ಆ ಉದ್ದೇಶ ಇದೆಯೋ, ಅಂಥವರಿಗೆ ಮಾತ್ರ ಹೇಳಿಸಿದ್ದು ಈ ಕಟ್ಟುನಿಟ್ಟಿನ ಬ್ರಹ್ಮಚರ್ಯ. ಬಾಕಿ ಉಳಿದವರೆಲ್ಲ ಸ್ವಲ್ಪ ಕಟ್ಟನ್ನ ಸಡಿಲಿಸ್ಕೋಬಹುದು ಅಂತ ಹೇಳ್ತಕ್ಕಂಥ ಮಾತನ್ನ ಈ ಶಾಸ್ತ್ರಗಳೆಲ್ಲ ಮನ್ನಣೆ ಮಾಡಿವೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ಕಾಮಕಾಂಚನ ಆಸಕ್ತಿ ಇತ್ತು ಅಂದ್ರೆ ಶಾಸ್ತ್ರಗಳ ಮರ್ಮ ತಿಳಿದುಕೊಳ್ಳೋದಕ್ಕೆ ಅದು ಬಿಟ್ಟುಕೊಡೋದಿಲ್ಲ ಅಂತಂದ್ಬಿಟ್ರು. ಶಾಸ್ತ್ರಗಳ ಮರ್ಮ ಅಂತಂದ್ರೆ ಏನದು? ಶಾಸ್ತ್ರಗಳ ಅರ್ಥ ಬೇರೆ, ಮರ್ಮ ಬೇರೆ. ಮರ್ಮ ಅಂದ್ರೆ ರಹಸ್ಯ. ರಹಸ್ಯ ಅಂದ್ರೆ ಏನದು? ಭಗವತ್ ಸಾಕ್ಷಾತ್ಕಾರವೇ ಅದರ ರಹಸ್ಯ. ಭಗವಂತನ ಆನಂದವನ್ನು ನಾವು ನಮ್ಮ ಈ ಶರೀರದಲ್ಲೇ ಅನುಭವಿಸಬಹುದು ಅಂತ ಹೇಳ್ತಕ್ಕಂತಹ ದಿವ್ಯ ಸತ್ಯ ಏನಿದೆಯೋ ಅದೇ ಆ ಮರ್ಮ. ಆ ಒಂದು ಆನಂದವನ್ನ ಈ ಶರೀರದಲ್ಲಿ ನಾವು ಅನುಭವಿಸದೆ ಹೋಯಿತು ಅಂತ ಹೇಳಿದ್ರೆ, ಎಷ್ಟೇ ಶಾಸ್ತ್ರಗಳನ್ನ ನಾವು ಬಾಯಿಪಾಠ ಮಾಡಿ ಗಿಳಿಪಾಠ ಓದಿದ್ರೂ ಕೂಡ ಏನೋ ಕೆಲಸಕ್ಕೆ ಬರೋದಿಲ್ಲ. ಕೊನೆಗೂ ಅದೇ ಅಶಾಂತಿ, ಅದೇ ನಿರಾನಂದ. ಮರ್ಮ ಮರ್ಮ ಅಂತ ಹೇಳಿದ್ರೆ ಯಾವುದಪ್ಪ ಅಂತ ಹೇಳಿದ್ರೆ, ಇದು ಭಗವಂತನ ಸಾಕ್ಷಾತ್ಕಾರದ ಆನಂದವನ್ನ ಸವಿಯುವಂತ ಪರಿಯನ್ನ ಆ ಶಾಸ್ತ್ರಗಳು ತಿಳಿಸಿಕೊಟ್ಟಿರುತ್ತವೆ ಹಲವಾರು ಶಬ್ದಗಳ ಮೂಲಕ. ನಾವು ಆ ಶಬ್ದಾರ್ಥಗಳನ್ನು ತಿಳಿದುಕೊಂಡು ಒಂದಷ್ಟು ಶಬ್ದ ಮಾಡಿ ಮತ್ತೆ ಮರೆತು ಬಿಡ್ತೇವೆ. ಅದಕ್ಕೆ ಕಾಮಕಾಂಚನಾಸಕ್ತಿ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ, ನಮ್ಮ ಮನಸ್ಸನ್ನ ಬೇರೆ ಕಡೆಗೆ ತಿರುಗಿಸುವಂತೆ ಮಾಡಿಬಿಡುತ್ತದೆ, ಮುಖ್ಯ ವಿಚಾರವನ್ನು ಮರೆಯಿಸುವಂತೆ ಮಾಡುತ್ತದೆ. ಮುಖ್ಯ ವಿಚಾರವನ್ನು ಬಲವಾಗಿ ಯಾರು ಹಿಡಿದುಕೊಳ್ತಾನೋ ಅವನ ಮನಸ್ಸು ಶುದ್ಧವಾಗಿದೆ, ಬ್ರಹ್ಮಚರ್ಯದಿಂದ ಪರಿಪುಷ್ಟವಾಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಕಾಮಕಾಂಚನಾಸಕ್ತಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮನಸ್ಸನ್ನ ಆ ಮರ್ಮವನ್ನು ತಿಳಿಯೋದಕ್ಕೆ ಬಿಡೋದಿಲ್ಲ ಅಂತ. ಎಷ್ಟು ಸ್ವಾರಸ್ಯವಾಗಿದೆ ಈ ಮಾತು, ಇದನ್ನು ಮತ್ತೆ ಮತ್ತೆ ನಾವು ನೆನಪಿಟ್ಕೊಳ್ಬೇಕು. ಅತುಲ ಆಸಕ್ತಿಯಲ್ಲಿ ಕಾವ್ಯ ನಾಟ್ಯಾದಿಗಳ ಒಂದಿನಿತು ಬಿಡದೆ ನಾ ಕಲಿತಿದ್ದರೂ ಶ್ರೀಕೃಷ್ಣನ ಒಲವಿನಲ್ಲಿ ಸರಿಯಾಗಿ ನಾನಿಂದು ಆ ಎಲ್ಲ ಕಲಿಕೆಗಳ ಮರೆತಿರುವೆನು. ಅತುಲ ಆಸಕ್ತಿಯಲ್ಲಿ, ಅತುಲ ಆಸಕ್ತಿ ಕಾವ್ಯ ನಾಟ್ಯ ಇವುಗಳನ್ನ ಅಧ್ಯಯನ ಮಾಡುವಲ್ಲಿ ಅತುಲ ಆಸಕ್ತಿಯನ್ನು ವಹಿಸಿದೆ ನಾನು. ಕಷ್ಟಪಟ್ಟು ಶಾಕುಂತಲಾದಿ ನಾಟಕಗಳನ್ನ ಕಲಿತುಕೊಂಡೆ, ಕಾವ್ಯಾದಿಗಳನ್ನು ಓದಿದೆ. ಆದರೆ ಈಗ ಶ್ರೀಕೃಷ್ಣನ ಒಲವಿನಲ್ಲಿ ಸೆರೆಯಾಗಿ ನಾನಿಂದು ಆ ಎಲ್ಲ ಕಲಿಕೆಗಳ ಮರೆತಿರುವೆನು. ಕಲಿತದ್ದೆಲ್ಲ ದಂಡಾಯಿತು. ಅದಕ್ಕೆ ಶ್ರೀಕೃಷ್ಣನ ಒಲವು ಅಂತ ಹೇಳ್ತಕ್ಕಂಥದ್ದು ನನ್ನ ಹೃದಯವನ್ನು ತುಂಬಿದೆ. ಅದರ ಪರಿಣಾಮವಾಗಿ ಬಾಕಿ ಉಳಿದವುಗಳೆಲ್ಲವೂ ಕೂಡ ನೀರಸ ಗದ್ಯವಾಗಿ ಕಾಣ್ತಾ ಇದೆ ಅಂತ ಆ ಯಾವ ಕವಿ ಹೇಳ್ತಾನೋ ಅದನ್ನು ಶ್ರೀರಾಮಕೃಷ್ಣ ಉದ್ಧರಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಮುಂದಿನ ಮಾತಿಗೆ ಬರ್ತಾರೆ. ಕೇಶವಸೇನ ಯೋಗಿ ಭೋಗಿ ಎರಡು ಸಂಸಾರದಲ್ಲಿದ್ದರೂ ಭಗವಂತನ ಕಡೆಗೆ ಮನಸ್ಸನ್ನು ಇಟ್ಟಿದ್ದಾನೆ. ಈ ಬಗೆಯ ಜನ ಬಹಳಷ್ಟು ಇದ್ದಾರೆ ನಮ್ಮಲ್ಲಿ. ಇದು ಸಾಕಷ್ಟು ದೊಡ್ಡ ಒಂದು ಸಿದ್ಧಿಯೇ ಸರಿ. ಶ್ರೀರಾಮಕೃಷ್ಣ ಇದನ್ನು ಮನ್ನಿಸಿದ್ದಾರೆ. ಹೀಗೆ ಅಂತ ಶ್ರೀರಾಮಕೃಷ್ಣ ಹೇಳಿದ ಮೇಲೆ ಒಬ್ಬ ಭಕ್ತ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಪಟ್ಟ ಪ್ರದಾನ ಸಭೆಯ ಅಂದ್ರೆ ಕಾನ್ವೊಕೇಶನ್ ಅಸೆಂಬ್ಲಿ ಅದರ ಸಂಬಂಧವಾಗಿ ವರ್ಣಿಸ್ತಾ ಹೇಳಿದ, ಅದು ಒಂದು ದೊಡ್ಡ ಜನಾರಣ್ಯವೇ ಆಗಿ ಕಂಡಿತು ಅಂತ. ಜನಾರಣ್ಯ, ಸಹಸ್ರಾರು ಹುಡುಗರು ಹುಡುಗರ ತಂದೆ ತಾಯಂದಿರು ಸೇರಿ ದೊಡ್ಡ ಸಭೆ. ಯಾಕೆ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ತಗೊಳ್ತಕ್ಕಂತಹ ಸಭೆ ಅದು. ಜನಾರಣ್ಯವಾಗಿ ಕಂಡಿತು ತನಗೆ ಅಂತ ಆ ಭಕ್ತ ಹೇಳಿದಾಗ ಶ್ರೀರಾಮಕೃಷ್ಣ ಏನ್ ಹೇಳಿದ್ರು, ಅನೇಕ ಜನ ಒಟ್ಟಿಗೆ ಸೇರಿರುವುದನ್ನು ಕಂಡ್ರೆ ನನಗೆ ಉದ್ದೀಪನವಾಗಿ ಬಿಡ್ತದೆ, ನಾನು ಅದನ್ನು ನೋಡಿದ್ರೆ ಭಾವೋದ್ರೇಕವಾಗಿ ಬಿಡ್ತಿತ್ತು. ನೋಡಿ, ಇದು ಇನ್ನೊಂದು ಮಾತು, ಇದಿಷ್ಟೇ ಅರ್ಥ ಅದು. ಇದಕ್ಕಿನ್ನೊಂದು ಅರ್ಥ ಏನಿದೆ, ಯಾತಕ್ಕೋಸ್ಕರ ಭಾವೋದ್ದೀಪನ ಆಗಿಬಿಡ್ತಾ ಇತ್ತು? ಅವನು ಜನಾರಣ್ಯ ಅಂತ ಕರೆದ, ಜನಸಂದಣಿಯನ್ನು ನೋಡಿ ಜನಾರಣ್ಯ ಅಂತ ಕರೆದ. ಆದ್ರೆ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಅನೇಕ ಜನ ಒಟ್ಟಿಗೆ ಸೇರಿರುವುದನ್ನು ಕಂಡ್ರೆ ನನಗೆ ಉದ್ದೀಪನವಾಗಿ ಬಿಡ್ತದೆ ಅಂತ. ಉದ್ದೀಪನ ಆಗುವುದರ ಸ್ಫೂರ್ತಿ ಬರೋದು, ಎದೆಯಲ್ಲಿ ಸ್ಫೂರ್ತಿ ಬರೋದು, ಆನಂದ ಆಗೋದು, ಆನಂದ ಆಗಿಬಿಡುತ್ತೆ ಅಂತ. ಎಷ್ಟೋ ಜನರಿಗೆ ಮೂರ್ಛೆ ಹೋಗೋದು ಉಂಟು, ಆನಂದ ಆಗಿ ಅಲ್ಲ, ಅದೇನೋ ದಿಗಿಲಾಗಿ, ಅದು ಬೇರೆ. ಆಮೇಲೆ ಸಭಾಕಂಪ ಆಗೋದು ಉಂಟು, ಮೇಲೆ ಇಲ್ಲಿ ಸಭೆಯಲ್ಲಿ ಬಂದು ಮಾತಾಡ್ತಾ ಇತ್ತು ಅಂತ ಹೇಳಿದ್ರೆ ಜನಗಳು ನೋಡಿದ್ರೆ ಹೆದರಿಕೆ ಆಗುದು, ಜನಗಳು ನೋಡಿದ್ರೆ ಆನಂದ ಆಗ್ತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ನಾನೇನಾದ್ರೂ ಆ ಜನಸಂದಣಿ ನೋಡಿದ್ರೆ ಭಾವೋದ್ರೇಕ ಆಗಿಬಿಡ್ತಿತ್ತು ನನಗೆ ಅಂತಂದ್ಬಿಟ್ರು ಶ್ರೀರಾಮಕೃಷ್ಣರು. ಯಾವ ಅರ್ಥದಲ್ಲಿ ಈ ಮಾತನ್ನು ಹೇಳಿದ್ರು, ಇದರ ಹಿಂದೆ ಹಲವಾರು ಸತಿ ಹೇಳಿದ್ದೆ ಇದೇ ಸಭಾಂಗಣದಲ್ಲಿ. ಒಬ್ಬೊಬ್ಬ ವ್ಯಕ್ತಿ ಅಂತ ಹೇಳ್ತಕ್ಕಂಥವನು ಒಂದೊಂದು ಆತ್ಮಜ್ಯೋತಿ ಅಂತ, ಹಲವಾರು ಆತ್ಮಜ್ಯೋತಿಗಳು ಸೇರಿಕೊಂಡು ಜೀವಂತವಾಗಿ ಇರ್ತಾ ಇದ್ರೆ ಶ್ರೀರಾಮಕೃಷ್ಣ ಆತ್ಮಜ್ಯೋತಿಯನ್ನು ನೋಡ್ತಾರೆ. ಜ್ಯೋತಿ ಇರುತ್ತೆ ಉರಿತಕ್ಕಂಥ ಬುಡ್ಡಿಗಳನ್ನೆಲ್ಲ, ಶರೀರಗಳನ್ನೆಲ್ಲ ಅವರು ನೋಡ್ತಕ್ಕಂತಹದ್ದು, ಶರೀರದ ಒಳಗಡೆ ಇರತಕ್ಕಂತಹ ಜ್ಯೋತಿಯನ್ನು ಅವರು ನೋಡ್ತಾ ಇದ್ರು. ಒಂದು ಹಣತಿಯೇ ನಮ್ಮ ಕಣ್ಣಿಗೆ ಚಂದ ಕಾಣ್ತಿರುವಾಗ ಒಂದು ಲಕ್ಷ ಹಣತಿಗಳನ್ನು ಹಚ್ಚಿಬಿಟ್ರೆ ಕಣ್ಣಿಗೆ ಎಷ್ಟು ಆನಂದವಾಗುತ್ತದೆ. ಲಕ್ಷದೀಪ ಲಕ್ಷದೀಪ ಅಂತ ಉಡುಪಿಲಿ ಆಚರಿಸ್ತಾ ಇರ್ತಾರೆ. ಪುಟ್ ಪುಟ್ ಪುಟ್ ಪುಟ್ ದೀಪಗಳನ್ನ ಲಕ್ಷಾಂತರ ಕಡೆ ಹಚ್ಚಿ ಇಡ್ತು ಅಂತ ಹೇಳಿದ್ರೆ ಕಣ್ಣಿಗೆ ಯಾವ ಒಂದು ಆನಂದವನ್ನು ಕೊಡ್ತದೆ, ಯಾವ ಒಂದು ದೃಶ್ಯವನ್ನು ಉಂಟು ಮಾಡಿ ಆ ಆನಂದ ಅಂತ ಹೇಳ್ತಕ್ಕಂಥ ಅದು ಉಂಟಾಗ್ತದೋ, ಅದೇ ರೀತಿಯಲ್ಲಿ ಸಹಸ್ರಾರು ಜನ ಸೇರಿದಾಗ ಅವರ ಆತ್ಮಜ್ಯೋತಿ ಅಂತ ಹೇಳ್ತಕ್ಕಂಥ ಅದು ಒಟ್ಟಿಗೆ ಜಾಜ್ವಲ್ಯಮಾನವಾಗಿ ಉರಿತಾ ಇರತಕ್ಕಂಥ ಅದನ್ನು ಕಂಡಂತಹ ಶ್ರೀರಾಮಕೃಷ್ಣ ಭಾವೋದ್ರೇಕಗೊಂಡು ಆನಂದವನ್ನು ಅನುಭವಿಸ್ತಾ ಇದ್ರಂತೆ. 8 ಏಪ್ರಿಲ್ 1883 ಚೈತ್ರ ಶುಕ್ಲ ಪಾಡ್ಯಮಿ ಭಾನುವಾರ, ಪರಮಹಂಸರು ದಕ್ಷಿಣೇಶ್ವರದ ತಮ್ಮ ಕೊಠಡಿಯಲ್ಲಿ ಬಾಲಕನೋಪಾದಿಯಲ್ಲಿ ಕುಳಿತುಕೊಂಡಿದ್ದಾರೆ. ಅವರ ಹತ್ರ ಇನ್ನೊಬ್ಬ ಹುಡುಗ ರಾಖಾಲ ಕುಳಿತುಕೊಂಡಿದ್ದಾನೆ. ಮಾಸ್ಟರ್ ಮಹಾಶಯ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಪರಮಹಂಸರ ಅಣ್ಣನ ಮಗ ರಾಮಲಾಲ್ನು ಕೂಡ ಕೊಠಡಿಯಲ್ಲಿ ಕುಳಿತಿದ್ದಾನೆ. ಕಿಶೋರಿ, ಮಣಿಲಾಲ ಮಲ್ಲಿಕ ಇವರೇ ಮೊದಲಾದಂತಹ ಭಕ್ತರು ಕೂಡ ಕ್ರಮಕ್ರಮೇಣ ಬಂದು ಸೇರಿದರು. ಮಣಿಮಲ್ಲಿಕ ಒಬ್ಬ ವ್ಯಾಪಾರಿ, ಕಾಶಿಯಲ್ಲಿ ಆತನಿಗೆ ಒಂದು ಬಂಗ್ಲೆ ಇದೆ, ಈಗ ತಾನೇ ಅಲ್ಲಿಗೆ ಹೋಗಿ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ಅವನನ್ನು ಉದ್ದೇಶಿಸಿ ಕೇಳ್ತಾರೆ, ನೀನು ಕಾಶಿಗೆ ಹೋಗಿದ್ಯಲ್ಲ, ಅಲ್ಲಿ ಯಾರಾದರೂ ಸಾಧುಗಳನ್ನು ದರ್ಶನ ಮಾಡಿ ಬಂದ್ಯಾ? ನೀನು ಕಾಶಿಗೆ ಹೋಗಿದ್ಯಲ್ಲ, ಅಲ್ಲೇನಾದರೂ ಅದ್ಭುತವಾದ ನೋಡ್ಕೊಂಡು ಬಂದ್ಯಾ ಅಂತ ಕೇಳಿಲ್ಲ, ಸಾಧುಗಳನ್ನ ಯಾರು ನೋಡ್ಕೊಂಡು ಬಂದ್ಯಾ ಅಂತ ಕೇಳ್ತಾರೆ ಶ್ರೀರಾಮಕೃಷ್ಣರು. ಆಗ ಮಣಿಲಾಲ ಮಲ್ಲಿಕ ಹೇಳ್ತಾನೆ, ಹೌದು, ತ್ರೈಲಿಂಗಸ್ವಾಮಿ ಭಾಸ್ಕರಾನಂದ ಇವರೇ ಮೊದಲಾದವುಗಳನ್ನ ನೋಡಿಬಿಟ್ಟು ಬಂದೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವರ ವಿಷಯವಾಗಿ ನನಗೆ ಸ್ವಲ್ಪ ಹೇಳೋ, ಸಾಧುಗಳ ವಿಷಯವಾಗಿ ಸ್ವಲ್ಪ ಹೇಳೋ. ಮಣಿಲಾಲ್ ಹೇಳ್ತಾನೆ, ತ್ರೈಲಿಂಗ ಸ್ವಾಮಿ ಹಿಂದೆ ಇದ್ದಂತಹ ಸ್ಥಳದಲ್ಲೇ ಅಂದ್ರೆ ಮಣಿಕರ್ಣಿಕ ಘಟ್ಟದಲ್ಲಿ ಆ ವೇಣಿ ಮಾಧವ ಗೋಪುರದ ಹತ್ರವೇ ಇದ್ದಾರೆ. ಜನ ಹೇಳ್ತಿದ್ದಾರೆ ಹಿಂದೆ ಇವರು ಉಚ್ಚಾವಸ್ಥೆಯಲ್ಲಿದ್ರು, ಬಹಳ ಬಹಳ ಅದ್ಭುತ ಪವಾಡುಗಳನ್ನೆಲ್ಲ ಮಾಡಿ ತೋರಿಸುವುದಕ್ಕೆ ಶಕ್ತರಾಗಿದ್ರು, ಈಗ ಆ ಶಕ್ತಿಯೆಲ್ಲ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇವುಗಳೆಲ್ಲ ಪ್ರಾಪಂಚಿಕರ ದೋಷಾರೋಪಣೆ. ಈಗ ಮಣಿಲಾಲ್ ಹೇಳ್ತಾನೆ, ಭಾಸ್ಕರಾನಂದರು ಎಲ್ಲರೊಡನೆಯೂ ಬೆರೀತಾರೆ, ಇವರು ತ್ರೈಲಿಂಗ ಸ್ವಾಮಿಗಳ ಹಾಗಲ್ಲ, ಶುದ್ಧಾಂಗ ಮೌನಿಗಳಲ್ಲ. ಅಂದ್ರೆ ಆ ತ್ರೈಲಿಂಗ ಸ್ವಾಮಿಗಳು ಮೌನಿಗಳಾಗಿದ್ರು, ಭಾಸ್ಕರಾನಂದ ಸ್ವಾಮಿಗಳು ಮಾತನಾಡ್ತಾ ಇದ್ರು ಅಂತನ್ನೋದನ್ನೇ ವಿಶೇಷವಾಗಿ ಹೇಳ್ತಾ ಇದ್ದಾನೆ ಶ್ರೀರಾಮಕೃಷ್ಣ. ಹೇಳ್ತಾರೆ, ಭಾಸ್ಕರಾನಂದರೊಡನೆ ನೀನು ಮಾತುಕತೆ ಆಡಿದ್ಯೇನೋ? ಮಣಿಲಾಲ್ ಹೇಳ್ತಾನೆ, ಹೌದು ಬಹಳ ಹೊತ್ತು ಪಾಪ ಪುಣ್ಯಗಳ ಸಂಬಂಧವಾಗಿಯೂ ಕೂಡ ಮಾತುಕತೆ ನಡೆಯಿತು. ಅವ್ರು ನನಗೆ ಹೇಳಿದ್ರು, ಪಾಪ ಮಾರ್ಗದಲ್ಲಿ ಹೋಗಬೇಡ, ಪಾಪ ಚಿಂತನೆ ಮಾಡಬೇಡ, ಈ ರೀತಿಯಾಗಿಯೇ ನಾವು ನಡೆದುಕೊಳ್ಬೇಕು ಅಂತನ್ನೋದೇ ಭಗವಂತನ ಇಚ್ಛೆ. ಅಂದ್ರೆ ಪುಣ್ಯ ಮಾರ್ಗದಲ್ಲೇ ನಡೀಬೇಕು ಅಂತನ್ನೋದು ಭಗವಂತನ ಇಚ್ಛೆ, ಕೇವಲ ಪುಣ್ಯ ಕೆಲಸಗಳನ್ನೇ ಮಾಡು ಅಂತ ಹೇಳಿದ್ರು ಅಂತ ಹೇಳ್ತಾನೆ ಮಣಿಲಾಲ್ಕ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ಇದು ಒಂದು ದಾರಿ ಪ್ರಾಪಂಚಿಕರಿಗೆ. ನೋಡಿ, ಇದು ಒಂದು ದಾರಿ ಪ್ರಾಪಂಚಿಕರಿಗೆ. ಯಾರಲ್ಲಿ ಆತ್ಮ ಜಾಗೃತಿ ಉಂಟಾಗಿದೆಯೋ, ಯಾರಿಗೆ ಭಗವಂತನೊಬ್ಬನೇ ಸತ್ಯ, ಉಳಿದವುಗಳೆಲ್ಲ ಅಸತ್ಯ ಅಂದ್ರೆ ಅನಿತ್ಯ ಅಂತನೋ ಬೋಧೆ ಉಂಟಾಗಿರ್ತದೋ, ಅವರ ಭಾವನೆಯೇ ಬೇರೆ. ಅವರಿಗೆ ಗೊತ್ತಿದೆ ಭಗವಂತನೊಬ್ಬನೇ ಏಕಮಾತ್ರ ಕರ್ತ, ಉಳಿದವರೆಲ್ಲ ಅಕರ್ತರು ಅಂತ. ಯಾರಿಗೆ ಆತ್ಮ ಜಾಗೃತಿ ಉಂಟಾಗಿದೆಯೋ ಅವರ ಕಾಲು ತಪ್ಪು ಹೆಜ್ಜೆ ಹಾಕೋದಿಲ್ಲ, ಅವರು ವಿಚಾರ ಮಾಡಿ ಪಾಪ ಕಾರ್ಯವನ್ನ ತ್ಯಾಗ ಮಾಡಬೇಕಾಗೋದಿಲ್ಲ. ಅವರಿಗೆ ಭಗವಂತನ ಮೇಲೆ ಅಷ್ಟೊಂದು ಪ್ರೀತಿ, ಅವರು ಯಾವ ಕರ್ಮ ಮಾಡಿದರೂ ಅದು ಸತ್ಕರ್ಮವೇ ಆಗಿರುತ್ತದೆ. ಅವರಿಗೆ ಚೆನ್ನಾಗಿ ಗೊತ್ತಿದೆ ಕರ್ಮಗಳ ಕರ್ತೃ ತಾವಲ್ಲ, ತಾವು ಕೇವಲ ಭಗವಂತನ ದಾಸರು ಅಂತ. ಅವರು ಸತತ ಭಾವಿಸ್ತಾರೆ, ನಾನು ಯಂತ್ರ, ಆತ ಯಾಂತ್ರಿಕ, ಆತ ಮಾಡಿಸಿದ ಹಾಗೆ ಮಾಡ್ತೇನೆ, ನುಡಿಸಿದ ಹಾಗೆ ನುಡಿತೇನೆ, ಚಲಿಸಿದ ಹಾಗೆ ಚಲಿಸ್ತೇನೆ ಅಂತ. ಯಾರಿಗೆ ಆತ್ಮ ಜಾಗೃತಿ ಉಂಟಾಗಿದೆಯೋ ಅವರು ಪಾಪ ಪುಣ್ಯಗಳಿಗೆ ಅತೀತರು, ಅವರ ಕಣ್ಣಿಗೆ ಬೀಳ್ತದೆ ಭಗವಂತನೇ ಎಲ್ಲವನ್ನೂ ಮಾಡ್ತಾ ಇದ್ದಾನೆ ಅಂತ. ಒಂದು ಜಾಗದಲ್ಲಿ ಒಂದು ಆಶ್ರಮ ಇತ್ತು, ಅಲ್ಲಿನ ಸಾಧುಗಳು ದಿನವೂ ಮಧುಕರಿ ಭಿಕ್ಷೆಗೆ ಹೋಗ್ತಾ ಇದ್ರು. ಒಂದು ದಿನ ಒಬ್ಬ ಸಾಧು ಮಧುಕರಿ ಭಿಕ್ಷೆಗೆ ಹೋಗಿದ್ದಾಗ ಒಬ್ಬ ಜಮೀನ್ದಾರ ಒಬ್ಬನನ್ನ ಬಹಳವಾಗಿ ಹೊಡಿತಾ ಇದ್ದದನ್ನ ನೋಡಿದ. ಸಾಧು ಒಳ್ಳೆ ಪರಮ ದಯಾಳು, ಆತ ಅಡ್ಡವಾಗಿ ಬಂದು ಹೊಡೆಯಬೇಡ ಅಂತ ಆ ಜಮೀನ್ದಾರನಿಗೆ ಹೇಳಿದ. ಆ ಜಮೀನ್ದಾರನ ಕೋಪ ಬಹಳವಾಗಿ ಕೆರಳ್ಕೊಂಡಿತ್ತು, ಅದನ್ನ ಆತ ಆ ಬಡ ಸಾಧುವಿನ ಕಡೆಗೆ ತಿರುಗಿಸಿಬಿಟ್ಟ. ಆತ ಆ ರೀತಿಯಾಗಿ ಹೊಡೆದ, ಎಷ್ಟು ಚೆನ್ನಾಗಿ ಹೊಡೆದ ಅಂತಂದ್ರೆ ಸಾಧು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದ. ಯಾರೋ ಬಂದು ಈ ಸಮಾಚಾರವನ್ನು ಆಶ್ರಮಕ್ಕೆ ತಿಳಿಸಿದ್ರು. ಸಾಧುಗಳು ಓಡಿ ಬಂದು ನೋಡ್ತಾರೆ, ತಮ್ಮ ಸೋದರ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಅವರಲ್ಲಿ ನಾಲ್ಕೈದು ಜನ ಸೇರಿಕೊಂಡು ಆತನನ್ನ ಆಶ್ರಮಕ್ಕೆ ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ್ರು. ಆತನಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಉಳಿದ ಸಾಧುಗಳು ಚಿಂತಾಕ್ರಾಂತರಾಗಿ ಆತನ ಸುತ್ತಲೂ ಕುಳಿತುಕೊಂಡ್ರು. ಕೆಲವರು ಆತನಿಗೆ ಗಾಳಿ ಬೀಸೋದಕ್ಕೆ ಶುರು ಮಾಡಿದ್ರು. ಅವರಲ್ಲಿ ಒಬ್ಬ ಸಲಹೆ ಕೊಟ್ಟ, ಬಾಯಿಗೆ ಸ್ವಲ್ಪ ಹಾಲು ಬಿಡೋದು ಒಳ್ಳೇದು ಅಂತ. ಬಾಯಿಗೆ ಹಾಲು ಬಿಡ್ತಾ ಸಾಧುಗಳೊಬ್ರು ಹಾಲು ಬಿಡ್ತಾ ಈ ಬಿದ್ದಿರ್ತಕ್ಕಂತಹ ಸಾಧು ಚೇತರಿಸಿಕೊಳ್ಳೋದಕ್ಕೆ ಶುರು ಮಾಡಿದ. ಕಣ್ಣು ಬಿಟ್ಟು ದಿಟ್ಟಿಸಿ ನೋಡೋದಕ್ಕೆ ಶುರು ಮಾಡಿದ. ಒಬ್ಬ ಸಾಧು ಹೇಳ್ದ, ಎಲ್ಲಿ ನೋಡೋಣ, ಜ್ಞಾನ ಬಂದಿದೆಯೇ ಇಲ್ವೇ, ನಮ್ಮನ್ನ ಗುರುತಿಸ್ತಾನೆಯೇ ಇಲ್ವೇ ನೋಡೋಣ ಅಂತ. ಆಗ ಇನ್ನೊಬ್ಬ ಸಾಧು ಗಟ್ಟಿಯಾಗಿ ಕೂಗಿ ಹೇಳ್ದ, ಮಹಾರಾಜ್ ನಿಮಗೆ ಹಾಲು ಯಾರು ಕುಡಿಸ್ತಾ ಇದ್ದಾರೆ, ನಿಮಗೆ ಹಾಲು ಕುಡಿಸ್ತಾ ಇರುವವರು ಯಾರು? ಆಗ ಆ ಸಾಧು ಮೆತ್ತ ಮೆತ್ತಗೆ ಉಸಿರೆಳೆದು ಹೇಳಿದ, ಸೋದರ, ಯಾರು ನನ್ನನ್ನು ಬಡಿದು ಹಾಕಿದನೋ ಆತನೇ ಈಗ ಹಾಲು ಕುಡಿಸ್ತಾ ಇದ್ದಾನೆ. ಭಗವಂತನ ಸಾಕ್ಷಾತ್ಕಾರ ದೊರೆಯದ ಹೊರತು ಈ ರೀತಿಯ ಮಾನಸಿಕ ಅವಸ್ಥೆ ಉಂಟಾಗದು ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ತುಂಬಾ ಸ್ವಾರಸ್ಯಕರವಾದಂತಹ ಅಂಶ ಇದು. ಭಗವಂತನ ಸಾಕ್ಷಾತ್ಕಾರ ದೊರೆಯಿತು ಅಂತನ್ನೋದಕ್ಕೆ ಲಕ್ಷಣ ಏನಪ್ಪ ಅಂತಂದ್ರೆ, ಒಳ್ಳೆಯವರನ್ನೂ ಪರಮಾತ್ಮ ಸ್ವರೂಪಿ ಅಂತಲೇ ಕಾಣಬೇಕು, ಕೆಟ್ಟವರನ್ನೂ ಪರಮಾತ್ಮ ಸ್ವರೂಪಿ ಅಂತಲೇ ಕಾಣಬೇಕು. ಹಾಲು ಕುಡಿಸುವವ್ರನ್ನ ಹೇಗೆ ನಾವು ಭಗವತ್ ಸ್ವರೂಪಿ ಅಂತ ತಿಳಿತೇವೋ, ಹೋಲ್ ತಗೊಂಡು ನಾಲ್ಕು ಹಾಕಿದವ್ರನ್ನೂ ಕೂಡ ನಾವು ಭಗವತ್ ಸ್ವರೂಪಿ ಅಂತಲೇ ತಿಳಿಯಬೇಕಾಗತ್ತೆ. ಆ ಭಗವಂತ ಹೊಡೆದ, ಈ ಭಗವಂತ ಹಾಲು ಕುಡಿಸ್ದ ಅಂತನ್ನುವ ಸಮಭಾವನೆಯನ್ನು ತಾಳ್ಬೇಕಾಗತ್ತೆ. ತಾಳ್ಬೇಕು ಅಂತಂದ್ರೆ ನಾಟಕ ಮಾಡೋದಕ್ಕಾಗೋದಿಲ್ಲ. ಯಾವಾಗ ನಿಜವಾದ ಒಂದು ಬೋಧೆ ನಮ್ಮಲ್ಲಿ ಉಂಟಾಗುತ್ತೋ ಆಗ ಮಾತ್ರವೇ ಈ ರೀತಿಯಲ್ಲಿ ನಾವು ಎಲ್ಲರಲ್ಲೂ ಪರಮಾತ್ಮನನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಆಗ ಪಾಪಕರ್ಮ ಅಂತ ಹೇಳ್ತಕ್ಕಂಥ ಅದರ ಪ್ರಶ್ನೆಯೇ ಹೇಳೋದಿಲ್ಲ. ಸದಾ ಮಂಗಳಕರವಾದದನ್ನೇ ನೋಡ್ತಾನೆ, ಮಂಗಳಕರವಾದದನ್ನೇ ಮಾಡ್ತಾನೆ. ಅಂತನ್ನುವ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ನಮಗೂ ಕೂಡ ಎಲ್ಲೆಲ್ಲೂ ಮಂಗಳವನ್ನೇ ಕಾಣುವಂತಹ ಒಂದು ಶಕ್ತಿ ಪ್ರಾಪ್ತವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಈ ಮಾತನ್ನ ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.